पापा हमेशा कहते हैं, या तो भीड़ में खो जाओ या नंबर एक हो जाओ। मुझे नंबर एक बनाने के लिए उन्होंने अपनी ख्वाहिशों को नंबर दो पर रखा, कभी समझौता नहीं किया। आज मैं उनके लिए घर बनवा रहा हूं और अब बारी मेरी है समझौता ना करने की, क्योंकि घर जिंदगी में सिर्फ एक ही बार बनता है। तभी तो सीमेंट भी चुना, तो देश का नंबर एक अल्ट्राटेक। घर एक, मौका एक, इसलिए सीमेंट भी देश का नंबर एक अल्ट्राटेक। आकाशवाणी ಧಾನ್ಯಗಳೆಂದು ಕಡೆಗಣಿಸದಿರಿ, ಹಿರಿಧಾನ್ಯಗಳು ಇವು ಸಿರಿಧಾನ್ಯಗಳು, ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ. ವಿಶ್ವಸಂಸ್ಥೆ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷವನ್ನಾಗಿ ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ವಿಶ್ವದ ಜನಜೀವನದ ಕ್ಷೇಮಾಭ್ಯುದಯದಲ್ಲಿ ಸಿರಿಧಾನ್ಯಗಳ ಮಹತ್ವವನ್ನು ಕುರಿತು ಜಾಗೃತಿ ಮೂಡಿಸುವ ವಿಶೇಷ ಸರಣಿ. ವಿಶೇಷ ಸರಣಿ ಹಳೆಯ ಹೊನ್ನು. ಹಳೆಯ ಹೊನ್ನು ಸಿರಿಧಾನ್ಯಗಳ ಬೇಸಾಯ ಹಾಗೂ ವ್ಯವಹಾರಗಳ ಬಗೆಗಿನ ಎಲ್ಲ ಅಂಶಗಳ ಮೇಲೆ ಬೆಳಕು ಚೆಲ್ಲುವ ಸಮಗ್ರ ಸರಣಿ ಹಳೆಯ ಹೊನ್ನು. ಹಳೆಯ ಹೊನ್ನು ಈಗ ಕೇಳಿ ಹುಲ್ಸೂರ್ ಮಹಿಳಾ ಕಿಸಾನ್ ಮಿಲೆಟ್ಸ್ ಸಂಯೋಜಕರಾದ ಅಶೋಕ್ ಸಜ್ಜನ್ ಅವರೊಂದಿಗಿನ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು, ಮತ್ತು ಇವತ್ತಿನ ಹಳೆಯ ಹೊನ್ನು ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ಜೊತೆಗೆ ಬೀದರ್ ಜಿಲ್ಲೆ ಹುಲ್ಸೂರಿನ ಹುಲ್ಸೂರು ಮಹಿಳಾ ಕಿಸಾನ್ ಮಿಲ್ಲೆಟ್ ಉತ್ಪಾದಕರ ಕಂಪನಿಯ ಸಂಯೋಜಕರಾಗಿರುವಂತಹ ಅಶೋಕ್ ಸಜ್ಜನ್ ಅವರು ನಮ್ಮ ಜೊತೆಗಿದ್ದಾರೆ. ಅಶೋಕ್ ಸಜ್ಜನ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ಸರ್ ನಮಸ್ತೆ ಮತ್ತು ಧನ್ಯವಾದಗಳು ಸರ್. ಆತ್ಮೀಯರೇ, ಮೊದಲು ನಾನು ತಮಗೆ ಒಂದೆರಡು ಮಾತುಗಳನ್ನು ಹೇಳ್ತೀನಿ. ಏನಪ್ಪಾ ಅಂತಂದ್ರೆ, ಈ ಹುಲ್ಸೂರು ಮಹಿಳಾ ಕಿಸಾನ್ ಮಿಲ್ಲೆಟ್ ಉತ್ಪಾದಕರ ಕಂಪನಿ ಏನದ, ಈ ಕಂಪನಿ ಬಗ್ಗೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಜಿಯವರು ತಮ್ಮ ಮನ್ ಕಿ ಬಾತ್ನೊಳಗೆ ಉಲ್ಲೇಖ ಮಾಡಿದರು. ಈ ಕಂಪನಿ ಸಿರಿಧಾನ್ಯಗಳ ಏನು ಉತ್ಪಾದನೆಗಳನ್ನದಾವ ಅವುಗಳನ್ನು ಈ ಕಂಪನಿ ಸಿರಿಧಾನ್ಯಗಳ ಉತ್ಪನ್ನಗಳನ್ನು ಮಾರಾಟ ಮಾಡಿ ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ, ಬೇರೆಯವರಿಗೂ ಕೂಡ ಮಾದರಿಯಾಗಿದೆ ಅನ್ನುವಂಥ ಮೆಚ್ಚುಗೆ ಮಾತುಗಳನ್ನು ತಮ್ಮ ಮನ್ ಕಿ ಬಾತ್ನೊಳಗೆ ಹೇಳಿದರು. ಅದೇ ರೀತಿಯಾಗಿ ಸಾಕಷ್ಟು ಕೆಲಸಗಳನ್ನು ಈ ಹುಲ್ಸೂರು ಮಹಿಳಾ ಕಿಸಾನ್ ಮಿಲ್ಲೆಟ್ ಉತ್ಪಾದಕರ ಕಂಪನಿ ಇಲ್ಲಿ ತನಕ ಮಾಡ್ಕೊಂಡು ಬಂದಿದೆ. ಅದರ ಪರಿಚಯವನ್ನು ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ಮಾಡಿಕೊಳ್ಳೋಣ. ಸಂಯೋಜಕರಾಗಿರುವಂಥ ಅಶೋಕ್ ಸಜ್ಜನ್ ಅವರು, ಈ ಕಂಪನಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಯಾರ ಮಾರ್ಗದರ್ಶನದೊಳಗೆ ಕೆಲಸ ಮಾಡ್ತಾ ಇದೆ, ಇಲ್ಲಿ ತನಕ ಆದಂಥ ಪ್ರಗತಿ ಏನು, ಈ ಎಲ್ಲ ವಿಚಾರಗಳನ್ನು ನಾವು ಇವತ್ತಿನ ದಿವಸ ತಿಳ್ಕೊಳ್ಳೋಣ. ಇದರಿಂದ ತಮಗೂ ಕೂಡ ಪ್ರೇರಣೆ ಆಗಬಹುದು, ಯಾರ್ಯಾರೇನು ಮುಂದಿನ ದಿನಗಳಲ್ಲಿ ಇಂಥ ಕಂಪನಿಗಳನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡಿರಿ, ವಿಶೇಷವಾಗಿ ಸಿರಿಧಾನ್ಯಗಳ ಉತ್ಪಾದನೆಯನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಏನು ಇಟ್ಟುಕೊಂಡಿರಿ, ಅವರಿಗೆ ಈ ಒಂದು ಮಾಹಿತಿ ಭಾಳಷ್ಟು ಅನುಕೂಲ ಒದಗಿಸಬಹುದು ಅನ್ನುವಂಥ ಭಾವನೆ ನಮ್ಮದು. ಅದಕ್ಕಾಗಿ ಅಶೋಕ್ ಸಜ್ಜನ್ ಅವರನ್ನು ನಾವು ಮಾತಾಡ್ಸೋಣ. ಅಶೋಕ್ ಸಜ್ಜನ್ ಅವರೇ, ಮೊದಲಿಗೆ ತಮಗೆ ಅಭಿನಂದನೆಗಳು. ಯಾಕಂತಂದ್ರೆ ತಾವು ಮಾನ್ಯ ಪ್ರಧಾನಮಂತ್ರಿಗಳ ಮೆಚ್ಚುಗೆಗೆ ಪಾತ್ರರಾಗಿದ್ದೀರಿ, ತಮ್ಮ ಕಂಪನಿ ಮೆಚ್ಚುಗೆಗೆ ಪಾತ್ರರಾಗಿದೆ, ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದೆ ಅನ್ನುವಂಥ ಮಾತುಗಳನ್ನು ಕೂಡ ಅವರು ಹೇಳಿದ್ದಾರೆ. ಇದು ಸಾಧ್ಯ ಆಗೋದಕ್ಕೆ ಯಾವ ರೀತಿಯಾದಂಥ ಒಂದು ಕಾರ್ಯ ತಮ್ಮಿಂದ ಆಗಿದೆ, ಯಾವ ರೀತಿ ತಾವು ಈ ಕೆಲಸವನ್ನು ಶುರು ಮಾಡಿದಿರಿ, ಮತ್ತು ನಮ್ಮ ಮಹಿಳಾ ರೈತರೇನಿದ್ದಾರೆ ಅವರು ಯಾವ ರೀತಿ ಕಾರ್ಯ ಮಾಡ್ತಾ ಇದ್ದಾರೆ, ಈ ಎಲ್ಲ ವಿಚಾರಗಳನ್ನು ತಾವು ನಮ್ಮ ಎಲ್ಲ ರೈತ ಬಾಂಧವರಿಗೆ ಹಂಚಿಕೊಳ್ಬೇಕು ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಸಜ್ಜನ್. ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ ಹೈದರಾಬಾದ್ನಿಂದ ರಚನೆಯಾದ ಹುಲ್ಸೂರ್ ಮಹಿಳಾ ಕಿಸಾನ್ ಮಿಲೆಟ್ಸ್ ಪ್ರೊಡ್ಯೂಸರ್ ಕಂಪನಿಗೆ ಸಂಯೋಜಕರಾಗಿ ಕೆಲಸ ಮಾಡ್ತಾ ಇದ್ದೀನಿ, ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆಯ ಪ್ರತಿನಿಧಿಯಾಗಿ. ಹುಲ್ಸೂರ್ ಮಹಿಳಾ ಕಿಸಾನ್ ಮಿಲೆಟ್ಸ್ ಪ್ರೊಡ್ಯೂಸರ್ ಕಂಪನಿ ಸ್ಥಾಪನೆಯಾಗಿರೋದು 2 ಮಾರ್ಚ್ 2021. ಇದಕ್ಕೆ ಸಹಾಯವನ್ನು ಮಾಡಿದವರು ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ ಮತ್ತು ಸ್ಮಾಲ್ ಫಾರ್ಮರ್ಸ್ ಅಗ್ರಿಬಿಸ್ನೆಸ್ ಕನ್ಸೋರ್ಟಿಯಂ ದಿಲ್ಲಿಯವರು. ಅಂದ್ರೆ SFAC ನಮ್ಗೆ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಆಗಿದೆ. ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ ಹೈದರಾಬಾದ್ CBO ಆಗಿ ಕೆಲಸ ಮಾಡ್ತಾ ಇದೆ. ಮತ್ತೆ ಈ ಒಂದು ಕಂಪನಿ 10,000 ರೈತ ಉತ್ಪಾದಕ ಕಂಪನಿಗಳ ರಚನೆಯ ಒಂದು ಯೋಜನೆ ಇದೆ. ಆ ಯೋಜನೆ ಭಾಗವಾಗಿ ಇದು ರಚನೆ ಆಗಿದೆ. ಇದು ವಿಶಿಷ್ಟತೆ ಏನಂದ್ರೆ ಈ ಒಂದು FPO ಅಲ್ಲಿ ಈ ಒಂದು ಕಂಪನಿಯಲ್ಲಿ 308 ಮಹಿಳೆಯರು ಸದಸ್ಯರಾಗಿದ್ದಾರೆ. ಈ ಕಂಪನಿ ಸ್ಟಾರ್ಟಿಂಗ್ ಅಲ್ಲಿ ಉದ್ದೇಶ ಏನಂದ್ರೆ ನಿಮಗೆಲ್ಲ ಗೊತ್ತಿದೆ, ಸಿರಿಧಾನ್ಯ ಇವತ್ತು ಬಹಳಷ್ಟು ಪ್ರಾಮುಖ್ಯತೆಯನ್ನ ವಹಿಸ್ತಾ ಇದೆ. ಯಾಕಂದ್ರೆ ನಮ್ಮ ದೇಶದಲ್ಲಿ 6.5 ಕೋಟಿ ಜನ ಇವತ್ತು ಮಧುಮೇಹ ಅಂದ್ರೆ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಆದ್ರೆ ನಾವು ಎಲ್ಲೋ ಈ ಸಿರಿಧಾನ್ಯಗಳನ್ನ ಮರೆತು ಹೋಗಿದ್ವಿ. ಇದನ್ನ ನಾವು ಮತ್ತೆ ಅದನ್ನ ಸಾಂಪ್ರದಾಯಿಕವಾಗಿ ನಾವು ಊಟ ಮಾಡುವ ಒಂದು ಧಾನ್ಯಗಳಿದ್ವು, ಅದನ್ನ ಮತ್ತೆ ನಾವು ತರಬೇಕು, ನಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ತಿನ್ನಬೇಕು, ಆರೋಗ್ಯವಾಗಿರಬೇಕು, ಆ ಒಂದು ಉದ್ದೇಶದಿಂದ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆಯ ವತಿಯಿಂದ ಈ ಒಂದು ಹುಲ್ಸೂರು ಮಹಿಳಾ ಕಿಸಾನ್ ಮಿಲೆಟ್ಸ್ ಪ್ರೊಡ್ಯೂಸರ್ ಕಂಪನಿ ಸ್ಥಾಪನೆಯಾಗಿ ಅಲ್ಲಿ ನಾವು ಮೊಟ್ಟ ಮೊದಲಿಗೆ ಸಿರಿಧಾನ್ಯನ ಪ್ರಾಮುಖ್ಯತೆ ಕೊಡಬೇಕಂತ ಮೊದಲಿನಿಂದಾಗಿ ರೈತರಿಗೆ ನಾವು ಬೀಜನ ಕೊಟ್ಟಿವಿ. ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆಯಿಂದ ಬೀಜಗಳನ್ನು ತೆಗೆದುಕೊಂಡು ರೈತರಿಗೆ, ರೈತ ಸದಸ್ಯರಿಗೆ, ಮಹಿಳೆಯರಿಗೆ ಇದನ್ನ ನಿಮ್ಮ ಹೊಲದಲ್ಲಿ ಬೆಳೆಯಿರಿ, ಇದರಿಂದ ನಿಮಗೆ ಲಾಭಗಳಿದಾವೆ ಅಂತ ಪ್ರತಿಯೊಂದು ಊರಿಗೂ ಹೋಗಿ ಒಂದು ಗಾಡಿ ಮಾಡಿಕೊಂಡು ಅದರಲ್ಲಿ ಬ್ಯಾನರ್ ಹಾಕೊಂಡು ಸೊ ಮನೆ ಮನೆಗೆ ಹೋಗಿ ಅದರ ಬಗ್ಗೆ ನಾವು ಹೇಳಿದ್ವಿ. ಅವಾಗ ಬೀಜಗಳನ್ನ ತೆಗೆದುಕೊಂಡು ರೈತರು ಬೆಳೆದ್ರು. ಸೊ ಯಾರು ಬೆಳೆದಿದ್ದಾರೆ ಅವರು ನಮ್ಮ ಕಡೆ ಬಂದು ನಮ್ಮ ಸಿರಿಧಾನ್ಯ ಸಂಸ್ಕರಣೆ ಘಟಕ ಅಂದ್ರೆ IMR ವತಿಯಿಂದ ನಮ್ಮ ಸಂಸ್ಥೆ ವತಿಯಿಂದನೇ ನಾವು ಸಿರಿಧಾನ್ಯ ಘಟಕವನ್ನು ಸ್ಥಾಪನೆ ಮಾಡಿ ಅಲ್ಲಿ ಬಂದಿರುವ ರೈತರಿಗೆ ಸಿರಿಧಾನ್ಯಗಳನ್ನು ತೆಗೆದುಕೊಂಡು ಬಂದವರಿಗೆ ಸಂಸ್ಕರಣೆ ಮಾಡಿ ಕೊಡ್ತೀವಿ. ಅಲ್ಲಿ ಟೋಟಲ್ ಆಗಿ 3 ಮಷಿನ್ಸ್ ಇದೆ. ಅದಕ್ಕೆ ಪ್ರಾಥಮಿಕ ಸಂಸ್ಕರಣಾ ಘಟಕ ಅಂತ ಕರೀತಾರೆ. ಮೊದಲನೇದಾಗಿ ರೈತರು ತೆಗೆದುಕೊಂಡು ಬಂದಿರುವ ಧಾನ್ಯಗಳನ್ನ ನಾವು ಫಸ್ಟ್ ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡಿದ್ಮೇಲೆ ನೆಕ್ಸ್ಟ್ ಅದರಲ್ಲಿರುವ ಕಲ್ಲುಗಳನ್ನ ತೆಗಿತೀವಿ. ಕಲ್ಲುಗಳನ್ನ ತೆಗೆದ್ಮೇಲೆ ನಂತರ ಅದರ ಮೇಲೆ ಹಸ್ಕ್ ಅಂದ್ರೆ ಸೊಪ್ಪೇನಿರುತ್ತೆ ಆ ಸಿಪ್ಪೆಯನ್ನ ನಾವು ತೆಗಿತೀವಿ. ಸೊ ಅದನ್ನ ಸಂಸ್ಕರಣೆ ಮಾಡಿ ಅಕ್ಕಿ ರೂಪದಲ್ಲಿ ಮತ್ತೆ ರೈತರು ಯಾರು ಮನೆಯಲ್ಲಿ ಉಪಯೋಗ ಮಾಡ್ಬೇಕಂತಾರೋ ಸೊ ಅವರಿಗೆ ನಾವು ಕೊಡ್ತೀವಿ. ಅದು ಬಹಳಷ್ಟು ಕಡಿಮೆ ಅಮೌಂಟ್ ಅಲ್ಲಿ 4-5 ರೂಪಾಯಿ ಪ್ರತಿ ಕೆಜಿಗೆ ನಾವು ಚಾರ್ಜ್ ಅನ್ನ ಮಾಡ್ತೀವಿ. ಜೊತೆ ಜೊತೆಗೆ ರೈತರು ಯಾರು ಸಂಸ್ಕರಣೆ ಮಾಡ್ಕೊಳ್ಳಾರ್ದೆ ಅವ್ರು ತೆಗೆದುಕೊಂಡು ಹೋಗುದಿಲ್ಲೋ ಅದನ್ನ ನಾವೇ ಖರೀದಿ ಮಾಡಿ ನಾವೇ ಸಂಸ್ಕರಣೆ ಮಾಡಿ ಪ್ಯಾಕೇಜಿಂಗ್ ಅನ್ನ ಮಾಡ್ತೀವಿ. ಪ್ಯಾಕೇಜಿಂಗ್ ಅನ್ನ ನಾವು ವ್ಯಾಕ್ಯೂಮ್ ಮೂಲಕ ಮಾಡ್ತೀವಿ. ಜೊತೆಗೆ ಇದು ಪ್ರಾಥಮಿಕ ಸಂಸ್ಕರಣಾ ಘಟಕ ಆಯ್ತು. ಸೆಕೆಂಡರಿ ಅಂದ್ರೆ ಎರಡನೇ ಹಂತದ ಸಂಸ್ಕರಣಾ ಘಟಕದಲ್ಲಿ ನಾವು ಹಿಟ್ಟನ್ನ ಮಾಡ್ತೀವಿ. ಫಸ್ಟ್ ಅಲ್ಲಿ ನಾವು ಚೂಸ್ ಮಾಡ್ಕೊಂಡಿರೋದು ರಾಗಿ ಹಿಟ್ಟು. ಸೊ ರಾಗಿಯನ್ನ ತೆಗೆದುಕೊಂಡು ಬಂದು ಅದನ್ನ ರಾಗಿ ಹಿಟ್ ಮಾಡಿ ಪ್ಯಾಕೇಟ್ ಮಾಡ್ತೀವಿ. ಸೊ ರಾಗಿಯನ್ನ ಹಿಟ್ ಮಾಡಿರೋದನ್ನ ನಾವು SFAC ಅಂದ್ರೆ ನಮ್ಮ ದೆಲ್ಲಿಯಲ್ಲಿರುವ ನಮಗೆ ಸಪೋರ್ಟ್ ಆಗಿರುವ ಸಂಸ್ಥೆಯ ಮೂಲಕ ನಾವು ಕಳಿಸ್ಕೊಟ್ಟಾಗ ಅದು ಪ್ರಧಾನಿ ನರೇಂದ್ರ ಮೋದಿ ಅವರು ಅದನ್ನ ಮೆಚ್ಚುಗೆ ವ್ಯಕ್ತಪಡಿಸಿ ಮನ್ ಕಿ ಬಾತ್ ನಲ್ಲಿ ಅದನ್ನ ಹೇಳಿದ್ದಾರೆ. ಜೊತೆಗೆ ಕೃಷಿ ಇಲಾಖೆಯಿಂದ ಒಂದು ಸ್ಕೀಮ್ ಇದೆ, ಅಂದ್ರೆ ಈ ಟ್ರ್ಯಾಕ್ಟರ್ ತೆಗೆದುಕೊಳ್ಳಕ್ಕೆ ಸಬ್ಸಿಡಿ ಇದೆ, 1,00,000 ರೂಪಾಯಿ ಒಂದು ಸ್ಕೀಮ್ ಇದೆ. ಅದರಲ್ಲಿ 80% ಸಬ್ಸಿಡಿ ಇದೆ, 20% ಫಲಾನುಭವಿ ಅಂದ್ರೆ ರೈತ ಉತ್ಪಾದಕ ಕಂಪನಿ ಕೊಡಬೇಕಂತ ಇದೆ. ಸೊ 2021 ನಮಗೆ ಕೃಷಿ ಇಲಾಖೆಯಿಂದನೇ ಟ್ರ್ಯಾಕ್ಟರ್ ದೊರೆತಿದೆ, ಟ್ರ್ಯಾಕ್ಟರ್ ಜೊತೆಗೆ ಅದಕ್ಕೆ ರೋಟೋವೇಟರ್ ಕೆಲವು ಇಕ್ವಿಪ್ಮೆಂಟ್ಸ್ ದೊರೆತಿದೆ. ಅದನ್ನು ಸಹಿತ ರೈತರಿಗೆ ಹೆಲ್ಪ್ ಆಗೋಸ್ಕರ ಕಡಿಮೆ ಹಣದಲ್ಲಿ, ಪ್ರತಿ ಎಕರೆಗೆ ಕಡಿಮೆ ಹಣದಲ್ಲಿ ರೈತರ ಬೆಳೆಗಳನ್ನ ನಾವು ಅವರಿಗೆ ಕುಂಟಿ ಇರಬಹುದು ಅಥವಾ ಬೀಜ ಬಿತ್ತನೆ ಮಾಡಿಕೊಡ್ಬೋದು ಸಹಾಯ ಆಗುವಂತ ಅದನ್ನು ಸಹಿತ ನಾವು ನಡೆಸ್ತಾ ಇದೀವಿ. ಸೊ ಫಸ್ಟ್ ಪ್ರಾಥಮಿಕ ಸಂಸ್ಕರಣೆ ಘಟಕ. ಯಾಕೆ ಸಂಸ್ಕರಣೆ ಘಟಕನ ನಾವು ಇಲ್ಲಿ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ವಿ ಅಂತಂದ್ರೆ, ಎಲ್ಲರೂ ರೈತರು ಬೆಳೀತಾರೆ, ರೈತರು ಬೆಳೆದಿರೋದನ್ನ ಡೈರೆಕ್ಟ್ ಆಗಿ ಅವರು ಮಂಡಿಗೆ ಹಾಕ್ತಾರೆ. ಸೊ ಅಲ್ಲೇನಾಗುತ್ತೆ, ಮಿಡಲ್ ಮ್ಯಾನ್ ಇರುತ್ತೆ, ಅಂದ್ರೆ ಕನ್ಸ್ಯೂಮರ್ ಮತ್ತು ಪ್ರೊಡ್ಯೂಸರ್ ಇವರುಗಳ ಮಧ್ಯೆ ಏನಿದೆ ಆ ಮಧ್ಯದವರು ಜಾಸ್ತಿ ಲಾಭ ತೆಗೆದುಕೊಳ್ತಾ ಇದ್ದಾರೆ. ಅದನ್ನ ನಾವು ಹೋಗಲಾಡಿಸ್ಬೇಕಂತ ಉದ್ದೇಶ ಇಟ್ಕೊಂಡು ನಮ್ಮ ಸಂಸ್ಥೆಯಲ್ಲಿ ರೈತರು ಬೆಳೆದ ಬೆಳೆಗಳನ್ನ ಸಂಸ್ಕರಣೆ ಮಾಡಿ ಅದನ್ನೇ ನಾವು ಮಾರುಕಟ್ಟೆ ಕೊಟ್ಟು ಮತ್ತೆ ವೋಕಲ್ ಫಾರ್ ಲೋಕಲ್ ಅಂತ ಕರೀತಾರಲ್ಲ ಆ ತರ ನಾವು ಅದನ್ನ ಪ್ರಮೋಟ್ ಮಾಡ್ಬೇಕಂತ ಉದ್ದೇಶ ಇಟ್ಕೊಂಡು ಸಂಸ್ಕರಣೆ ಘಟಕನ ಇಲ್ಲಿ ಹಾಕಿದೀವಿ. ಜೊತೆ ಜೊತೆಗೆ ನಾವು ಈ ಸಂಸ್ಥೆಯಲ್ಲಿ ಟ್ರೈನಿಂಗ್ ನಡೆಸ್ತೀವಿ. ಟ್ರೈನಿಂಗ್ ಯಾರಿಗಂದ್ರೆ ಮಹಿಳೆಯರಿಗೆ. ಸೊ ಮಹಿಳೆಯರು ಯಾರಾದ್ರೂ SHG ಗ್ರೂಪ್ಸ್ ಇರ್ಬೋದು, ಅಂದ್ರೆ ಸ್ವಸಹಾಯ ಗುಂಪುಗಳು ಇರ್ಬೋದು, ಸೊ ಅವರು ಒಂದು ವೇಳೆ ಇಂಟ್ರೆಸ್ಟ್ ಇದ್ದಾರೆ ಅಂದ್ರೆ ಒಂದು 10 ಜನ ಇರ್ಬೋದು, 20 ಜನ ಇರ್ಬೋದು ನಮ್ಮ ಸಂಸ್ಥೆಗೆ ಬಂದು ನಮಗೆ ಸಿರಿಧಾನ್ಯಗಳಿಂದ ಯಾವ ಯಾವ ಆಹಾರ ಪದಾರ್ಥಗಳನ್ನ ನಾವು ಮಾಡಬಹುದು ಅಂತ ಏನಾದ್ರೂ ಹೇಳಿದ್ರೆ ಸೊ ಅವರಿಗೆ ನಾವು ಟ್ರೈನಿಂಗ್ ಅನ್ನ ಇಲ್ಲಿವರೆಗೆ ಕೊಟ್ಟಿದ್ವಿ. ಇಲ್ಲಿವರೆಗೆ ನಾವು 2 ಟ್ರೈನಿಂಗ್ ಅನ್ನ ಮಾಡಿದ್ವಿ. ಸಿರಿಧಾನ್ಯಗಳಿಂದ ನಾವು ಯಾವ ತರ ಲಡ್ಡು ಮಾಡಬಹುದು, ಶೇವ್ ಮಾಡಬಹುದು, ಪಾಯಸ ಯಾವ ತರ ಮಾಡಬಹುದು, ರಾಗಿ ಹಿಟ್ಟು ಯಾವ ತರ ಮಾಡಬಹುದು, ಜೋಳದ ರೊಟ್ಟಿ ಹೇಗೆ ಮಾಡಬಹುದು, ರಾಗಿ ರೊಟ್ಟಿ ಹೇಗೆ ಮಾಡಬಹುದು, ಇದನ್ನು ಸಹಿತ ಟ್ರೈನಿಂಗ್ ಮೂಲಕ ನಾವು ಇಲ್ಲಿವರೆಗೆ 2 ಅವರಿಗೆ ಟ್ರೈನಿಂಗ್ ಅನ್ನ ಕೊಟ್ಟಿದ್ವಿ. ಜೊತೆ ಜೊತೆಗೆ ರೀಸೆಂಟ್ ಆಗಿ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ನಲ್ಲಿ ನಮ್ಮ ಸಂಸ್ಥೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಮೇಲೆ ಹೈದರಾಬಾದ್ ಅಲ್ಲಿರುವ ಮ್ಯಾನೇಜ್ ಸಂಸ್ಥೆ ಮೂಲಕ ನಮ್ಮ ಒಂದು ಸಂಸ್ಥೆಗೆ 27 ಪ್ರತಿನಿಧಿಗಳು, ಸರ್ಕಾರಿ ಪ್ರತಿನಿಧಿಗಳು, ಅವರು ಬೇರೆ ಬೇರೆ ದೇಶದವರು, 17 ದೇಶದವರು ನಮ್ಮ ಸಂಸ್ಥೆಗೆ ಬಂದು ನಮ್ಮ ಸಂಸ್ಥೆಯಲ್ಲಿ ಎಫ್ಇಒ ಯಾವ ತರ ಹುಟ್ಕೊಂಡಿದೆ, ಎಫ್ಇಒ ಅಂದ್ರೆ ಏನು, ಎಫ್ಇಒ ಇಂದ ಏನೇನು ಲಾಭ ಇದೆ ರೈತರಿಗೆ, ಅದರ ಬಗ್ಗೆ ಬಂದು ಸ್ಟಡಿ ಮಾಡಿಕೊಂಡು ಒಂದು ದಿವಸ ಸ್ಟಡಿ ಮಾಡಿಕೊಂಡು ಅವರು ಇಲ್ಲಿಂದ ಹೋಗಿದ್ದಾರೆ. ಸೊ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ, ಯಾಕಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಎಫ್ಇಒ ಬಗ್ಗೆ ಗೊತ್ತಿಲ್ಲ, ರೈತರ ಜೊತೆ ಎಫ್ಇಒ ಯಾವ ತರ ಕೆಲಸ ಮಾಡ್ತಕ್ಕಂತ ಗೊತ್ತಿಲ್ಲ. ಹಾಗಾಗಿ ನಮ್ಮ ಸಂಸ್ಥೆಗೆ ಬಂದು ನಮ್ಮ ಸಂಸ್ಥೆ ಯಾವ ತರ ಕಾರ್ಯಚಟುವಿಕೆ ನಡೀತಾ ಇದೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಸ್ಟಡಿಯನ್ನ ಮಾಡ್ಕೊಂಡು ಹೋಗಿದೆ. ಜೊತೆ ಜೊತೆಗೆ ನಾವು ರೈತ ಉತ್ಪಾದಕ ಕಂಪನಿಯಲ್ಲಿ ಸಂಸ್ಕರಣೆ ಮಾಡಿದ ಪದಾರ್ಥಗಳನ್ನ, ಪ್ಯಾಕೆಟ್ಸ್ಗಳನ್ನ ಆನ್ಲೈನ್ ಮುಖಾಂತರ ಮಾರಾಟ ಮಾಡೋದು ಸ್ಟಾರ್ಟ್ ಮಾಡಿದೀವಿ. ಜೊತೆ ಜೊತೆಗೆ ಎಣ್ಣೆ ಕಾಳು, ಇವಾಗ ನಮ್ ಕಡೆ ನೋಡಿದ್ರೆ ಬೀದರ್ ಡಿಸ್ಟಿಕ್ ಅಲ್ಲಿ ಕುಸುಬೆ ಬೆಳೀತಾರೆ. ಸೊ ಕುಸುಬೆ ನಮ್ಗೆ ಒಳ್ಳೆ ಆರೋಗ್ಯಕ್ಕೆ ಬಹಳಷ್ಟು ಒಳ್ಳೇದು, ಹಾಗೆ ಕುಸುಬೆ ಎಣ್ಣೆ ನಾವು ಸಹಿತ ತೆಗೆದು ಪ್ಯಾಕೆಟ್ ಮಾಡಿ ಅದನ್ನ ನಾವು ಈ ಪ್ಲಾಟ್ಫಾರ್ಮ್ಸ್ ಏನಿದೆ, ಒಂದು ಪ್ಲಾಟ್ಫಾರ್ಮ್ ಗೌರ್ಮೆಂಟ್ ಇ ಮಾರ್ಕೆಟ್ ಪ್ಲೇಸ್, ಅಂದ್ರೆ ಸರ್ಕಾರಿ ಸಂಸ್ಥೆಗಳು ಯಾವುದೋ ಒಂದು ವಸ್ತುವನ್ನ ಖರೀದಿ ಮಾಡಬೇಕಾದ್ರೆ ಅವರು ಗೌರ್ಮೆಂಟ್ ಇ ಮಾರ್ಕೆಟ್ ಪ್ಲೇಸ್ ಎಂಬ ಒಂದು ವೆಬ್ಸೈಟ್ ಮೂಲಕನೇ ಖರೀದಿ ಮಾಡಬೇಕಾಗುತ್ತೆ. ಸೊ ಆ ಒಂದು ವೆಬ್ಸೈಟ್ ಮೇಲೆ ನಮಗೆ SSSC ಮತ್ತು IMR ವತಿಯಿಂದ ಸಹಾಯ ಸಿಕ್ಕಿ ಅದನ್ನ ಯಾವ ತರ ನಾವು ಯುಟಿಲೈಸ್ ಮಾಡ್ಬೇಕನ್ನೋದು ನಮಗೆ ಹೇಳ್ಕೊಟ್ಟಿದ್ರು. ಅದ್ರ ಮೇಲೂ ಸಹಿತ ನಾವು ಆನ್ಬೋರ್ಡ್ ಆಗಿದ್ವಿ. ಆನ್ಬೋರ್ಡ್ ಆಗಿ ಅಲ್ಲಿ ನಮ್ಮ ಪ್ರಾಡಕ್ಟ್ಸ್ ಇದೆ, ರಾಗಿ ಲಡ್ಡು ಇದೆ, ಸಿರಿಧಾನ್ಯಗಳ ಕ್ರೇನ್ಸ್ ಇದೆ, ರಾಗಿ ಹಿಟ್ಟು ಇದೆ, ಮತ್ತೆ ಜೋಳದ ಹಿಟ್ಟು ಇದೆ, ಜೋಳ ಇದೆ, ಎಣ್ಣೆ ಇದೆ, ಇವೆಲ್ಲ ನಾವು ಅಲ್ಲಿ ಪ್ರಾಡಕ್ಟ್ಸ್ ಹಾಕಿದ್ವಿ. ನಮ್ಗೆ ಆಂಧ್ರಪ್ರದೇಶ್, ತೆಲಂಗಾಣ, ಡೆಲ್ಲಿ, ಹರಿಯಾಣ ಈ ಕಡೆ ಬೇರೆ ಬೇರೆ ಸ್ಟೇಟ್ಗಳಿಂದ ಸಹಿತ ಆ ಗೌರ್ಮೆಂಟ್ ಇ ಮಾರ್ಕೆಟ್ ಪ್ಲೇಸ್ ಅಲ್ಲಿ ನಮಗೆ ಆರ್ಡರ್ಸ್ ಅನ್ನ ಬಂದಿದೆ. ಈ ಗೌರ್ಮೆಂಟ್ ಇ ಮಾರ್ಕೆಟ್ ಪ್ಲೇಸ್ ವೆಬ್ಸೈಟ್ನಿಂದ ನಮ್ಗೆ ಏನ್ ಸಹಾಯ ಇದೆ ಅಂದ್ರೆ, ಇಲ್ಲಿ ನಮ್ಮ ಒಂದು ಉತ್ಪನ್ನ ಜಾಸ್ತಿ ರೇಟ್ಗೆ ಹೋಗುತ್ತೆ. ಶಿಪ್ಪಿಂಗ್ ಎಲ್ಲ ಹಿಡ್ಕೊಂಡು, GST ಹಿಡ್ಕೊಂಡು ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರು ನಮ್ಗೆ ಏನು ಲೋಕಲ್ ಅಲ್ಲಿ ಏನ್ ಸಿಗುತ್ತೆ ಅದಕ್ಕಿಂತ ನಮ್ಗೆ 10-20 ರೂಪಾಯಿ ಜಾಸ್ತಿ ಸಿಗುತ್ತೆ. ಎರಡನೇ ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು SSSC ಮೂಲಕ ONDC ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ, ಅವರ ಮೂಲಕ ಮೈಸೂರ್ ಅಂತ ಒಂದು ಆನ್ಲೈನ್ ಒಂದು ವೆಬ್ಸೈಟ್ ಇದೆ, ಅಲ್ಲೂ ಸಹಿತ ನಮ್ಮ ಪ್ರಾಡಕ್ಟ್ ಗಳನ್ನು ನಾವು ಆನ್ಬೋರ್ಡ್ ಮಾಡಿದೀವಿ. ಸೊ ಅದ್ರ ಮೂಲಕವೂ ಸಹಿತ ನಮ್ಗೆ ಬೇರೆ ಬೇರೆ ರಾಜ್ಯಗಳಿಂದ ನಮಗೆ ಆರ್ಡರ್ ಬರ್ತಾ ಇದೆ. ಸೊ ಮೂರನೇದಾಗಿ ಎಫ್ಇಒ ಕಿಸಾನ್ ಬಜಾರ್ ಅಂತ, ಎಫ್ಇಒಗೋಸ್ಕರನೇ ಎಫ್ಇಒ ಕಿಸಾನ್ ಬಜಾರ್ ಅಂತ ಒಂದು ವೆಬ್ಸೈಟ್ ಅನ್ನ SSSC ಡೆಲ್ಲಿ ಅವರು ರೆಡಿ ಮಾಡಿದ್ದಾರೆ, ಅಲ್ಲೂ ಸಹಿತ ನಮ್ಮ ಪ್ರಾಡಕ್ಟ್ಸ್ ಗಳನ್ನ ನಾವು ಅಲ್ಲಿ ಆನ್ಬೋರ್ಡ್ ಮಾಡಿದೀವಿ. ಹಾಗಾದ್ರೆ ನೀವು ನಮಗೊಂದು ಕ್ವಶನ್ ಕೇಳಬಹುದು, ಸರ್ ಇವಾಗ ನೀವು ಆನ್ಬೋರ್ಡ್ ಮಾಡಿದ್ರೆ ಶಿಪ್ಪಿಂಗ್ ಎಲ್ಲ ಹೆಂಗ್ ಮಾಡ್ತೀರಾ ಅಂತ. ಶಿಪ್ಪಿಂಗ್ ಯಾವ ತರ ಅಂದ್ರೆ, ಈ ಏನು ವೆಬ್ಸೈಟ್ ಗಳನ್ನ ಕ್ರಿಯೇಟ್ ಮಾಡಿದ್ರೆ ಅವರೇ ನಮಗೆ ಟೈಪ್ ಮಾಡ್ಕೊಟ್ಟಿದ್ದಾರೆ, ಅಂದ್ರೆ ಶಿಪ್ಪಿಂಗ್ ಏಜೆನ್ಸಿಗಳೇನಿದೆ ಅವ್ರ ಜೊತೆ ಟೈಪ್ ಆಗಿದೆ. ಸೊ ನಮ್ಮ ಪ್ರಾಡಕ್ಟ್ಗೆ ಆರ್ಡರ್ ಬಂದ್ಮೇಲೆ ನಮ್ಮ ವೆಬ್ಸೈಟ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ನಮ್ಗೆ ಆರ್ಡರ್ ಬಂದಿರೋದು. ಅಲ್ಲೇ ನಾವು ನೋಡಿದ್ಮೇಲೆ ಎಷ್ಟು ಅಮೌಂಟ್ ಆಗಿದೆ ಕ್ಯಾಲ್ಕುಲೇಷನ್ ಮಾಡಿ ಪ್ಯಾಕೇಜಿಂಗ್ ಮಾಡಿರ್ತೀವಿ. ಪ್ಯಾಕೇಜ್ ಮಾಡಿದ್ಮೇಲೆ ನಮ್ಗೆ ಲಿಸ್ಟ್ ತೋರಿಸುತ್ತೆ, ಇಂಡಿಯನ್ ಪೋಸ್ಟ್ ಮೂಲಕ ಕಳಿಸ್ಬೇಕಾ ಅಥವಾ ಲೋಕಲ್ ಏಜೆನ್ಸಿ ಮೂಲಕ ಕಳಿಸ್ಬೇಕಾ, ಎಷ್ಟು ಚಾರ್ಜ್ ಆಗುತ್ತೆ ಅಂತ ಅಲ್ಲಿ ತೋರಿಸುತ್ತೆ. ಅದ್ರ ಮೇಲೆ ನಾವು ಶೆಡ್ಯೂಲ್ ಪಿಕ್ ಮಾಡಿದಾಗ ಸೊ ಅಲ್ಲಿಂದ ಏನಾಗುತ್ತೆ ಅಂದ್ರೆ ಅವರೇ ಬಂದು ನಮ್ಮ ಪ್ರಾಡಕ್ಟ್ ಅನ್ನ ತೆಗೆದುಕೊಂಡು ಹೋಗು, ಯಾರು ಆರ್ಡರ್ ಮಾಡ್ತಾರೆ ಅವ್ರಿಗೆ ಇದನ್ನ ಡೆಲಿವರ್ ಅನ್ನ ಮಾಡ್ತಾರೆ. ಸೊ ಈ ತರ ರೈತ ಉತ್ಪಾದಕ ಕಂಪನಿಯಲ್ಲಿ ಈ ತರ ನಾವು ಕೆಲಸ ಮಾಡ್ತಾ ಇದ್ವಿ. ಜೊತೆ ಜೊತೆಗೆ ರೈತ ಉತ್ಪಾದಕ ಕಂಪನಿಯ ಮುಖ್ಯ ಉದ್ದೇಶ ಏನಂದ್ರೆ, ಬರೀ ಫರ್ಟಿಲೈಸರ್, ಪೆಸ್ಟಿಸೈಡ್ಸ್ ಮತ್ತು ಸೀಡ್ಸ್ ಮಾರಾಟ ಮಾಡಲ್ಲ, ರೈತರು ಬೆಳೆದ ಧಾನ್ಯಗಳನ್ನ ಅಲ್ಲೇ ಸಂಸ್ಕರಣೆ ಮಾಡಿ ಅದನ್ನ ಮಾರುಕಟ್ಟೆಗೆ ಬಿಡೋದು. ಇದರಿಂದ ಏನಾಗುತ್ತೆ, ಮಧ್ಯವರ್ತಿಗಳ ಹಾವಳಿನ ಕಡಿಮೆ ಆಗುತ್ತೆ, ಜೊತೆಗೆ ರೈತರಿಗೆ ಒಳ್ಳೆ ಬೆಲೆ ಸಿಗುತ್ತೆ. ಸೊ ಈ ತರ ನಾವು ಕೆಲಸವನ್ನ ಮಾಡ್ತಾ ಇದ್ವಿ. ಇದರ ಜೊತೆ ಜೊತೆಗೆ ನಾವು ಬೇರೆ ಬೇರೆ ಎಫ್ಇಒಗಳ ಜೊತೆ ಇನ್ಯಾಮಲ್ಲೂ ಸಹಿತ ನಾವು ಆನ್ಬೋರ್ಡ್ ಆಗಿದ್ವಿ, ಮತ್ತೆ ಬೇರೆ ಬೇರೆ ಎಫ್ಇಒಗಳ ಜೊತೆ ಏನಂದ್ರೆ ನಾವು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ವಿ. ಜೊತೆಗೆ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ, ಈ ಒಂದು ಎಫ್ಇಒ ಪ್ರಾಜೆಕ್ಟ್ ತರಕ್ಕೆ ಕಾರಣಕರ್ತರಾದ ಡಾಕ್ಟರ್ ಸಂಗಪ್ಪ ಅವರು ಸಹಿತ ಬಹಳಷ್ಟು ಅವ್ರದ್ದು ಒಂದು ಸಪೋರ್ಟ್ ಆಗಿದೆ. ಸೊ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ, ಪ್ರತಿಯೊಂದು ನಮ್ಮ ಸ್ಟೆಪ್ಸ್ ಅಲ್ಲೂ ಸಹಿತ ಅವ್ರದ್ದು ನಮಗೆ ಸಪೋರ್ಟ್ ಆಗಿದೆ, ಗೈಡೆನ್ಸ್ ಆಗಿ ಇರುತ್ತೆ. ಜೊತೆಗೆ ಒಂದು ಟೀಮ್ ಇದೆ ನಮ್ದು, ಈ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆಯಲ್ಲಿ ಒಂದು ಎಫ್ಇಒ ನೆಸ್ಟ್ ಅಂತ ಮಾಡಿದೀವಿ. ಆ ಎಫ್ಇಒ ನೆಸ್ಟ್ ಅಲ್ಲಿ ಒಂದು 10 ಜನ ಕೆಲಸ ಮಾಡ್ತಾ ಇದ್ವಿ. ಸೊ ಪ್ರತಿಯೊಬ್ಬರು ಪ್ರತಿಯೊಂದು ಕೆಲಸವನ್ನ ನಿರ್ವಹಿಸಿಕೊಂಡು, ಒಬ್ಬರು ವ್ಯಾಲ್ಯೂಯೇಷನ್ ಮೇಲೆ ಮಾಡಿರ್ತಾರೆ, ಒಬ್ರು ಟ್ರೈನಿಂಗ್ ಅನ್ನ ಮಾಡಿರ್ತಾರೆ, ಒಬ್ರು ಫೀಲ್ಡ್ ವಿಸಿಟ್ ಅನ್ನ ಹೋಗಿರ್ತಾರೆ, ಕೆಲವರು ರೈತರನ್ನ ಮೊಬಿಲೈಸೇಷನ್ ಮಾಡಿ ಅವರಿಗೆ ಅವೇರ್ನೆಸ್ ಕೊಡೋದಂತ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ತಾ ಇದ್ವಿ. ಸೊ ರೀಸೆಂಟ್ ಆಗಿ ನಾವು ಬಸವ ಉತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ವಿ, ಮತ್ತೆ ಲಾಸ್ಟ್ ಇಯರ್ ನಮ್ಮ ಎಫ್ಇಒ ಮಹಿಳಾ ಎಫ್ಇಒ ಆಗಿರೋ ಕಾರಣ ಡೆಲ್ಲಿಯಲ್ಲಿ ನಡೆದಂತ CBBOಗಳ ಅಂದ್ರೆ ನ್ಯಾಷನಲ್ ರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಅಲ್ಲಿ ಕರೆದಿ ಅಲ್ಲಿ ನಮಗೆ ಒಂದು ಅಪ್ರಿಷಿಯೇಷನ್ ಅಂದ್ರೆ ನರೇಂದ್ರ ಸಿಂಗ್ ತೋಮರ್ ಇರ್ಬೋದು, ಕೈಲಾಶ್ ಚೌಧರಿ ಮಿನಿಸ್ಟರ್ಸ್ ಇದ್ದಾರೆ, ಇವರು ಸಹಿತ ನಮ್ಗೆ ಏನಂದ್ರೆ ಅಲ್ಲಿ ಅಪ್ರಿಷಿಯೇಟ್ ಕೊಟ್ಟಿದ್ರೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೀರಾ, ಗ್ರೌಂಡ್ ರಿಯಾಲಿಟಿಯಲ್ಲಿ ಹೋಗಿ ರೈತರಿಗೆ ಸಿರಿಧಾನ್ಯ ಅಂದ್ರೆ ಏನಾದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದೀರಾ ಅಂತ ನಮಗೊಂದು ಅಪ್ರಿಷಿಯೇಷನ್ ಕೊಟ್ಟಿದ್ದಾರೆ. ಜೊತೆ ಜೊತೆಗೆ ಇವಾಗ ರೀಸೆಂಟ್ ಆಗಿ ಮೋದಿ ಅವರು ಮನ್ ಕಿ ಬಾತ್ ನಲ್ಲಿ ಸಹಿತ ನಮ್ಮ ಎಫ್ಇಒ ಬಗ್ಗೆ ಹೇಳಿದ್ದಾರೆ. ಸೊ ಎಫ್ಇಒ ಮಾಡೋದ್ರಲ್ಲಿ ಬಹಳಷ್ಟು ಒಂದು ರೈತರಿಗೆ ಹೆಲ್ಪ್ ಆಗೋ ತರ ಇದೆ ಅಂತ ನಾನು ಹೇಳ್ಬೋದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಮೂಲಕ. ಸೊ ಜೊತೆ ಜೊತೆಗೆ ನಾವು ಈ ಎಫ್ಯು ಅನ್ನ ಇನ್ನಷ್ಟು ಮುಂದೆ ತೆಗೆದುಕೊಳ್ಳಕ್ ಹೋಗೋಕೆ ಕೆಲವೊಂದ್ಸಲ ಟ್ರೈನಿಂಗ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಪದಾರ್ಥಗಳು. ಇವಾಗ ನಾವು ಸಿರಿಧಾನ್ಯ ಮೇಲೆ ಕೆಲಸ ಮಾಡ್ತಾ ಇದೀವಿ, ಎಣ್ಣೆ ಕಾಳ ಮೇಲೆ ಕೆಲಸ ಮಾಡ್ತಾ ಇದೀವಿ, ಮುಂದೆ ಬೇರೆ ಬೇರೆ ಧಾನ್ಯಗಳು ಸಹಿತ. ಇವಾಗ ಸೋಯಾಬೀನ್ ಇರ್ಬೋದು, ಸೋಯಾಬೀನ್ ಇಂದ ಯಾವ ತರ ನಾವು ಪನೀರ್ ಅನ್ನ ಮಾಡಬಹುದು, ಈ ತರ ಬೇರೆ ಬೇರೆ ಯೋಜನೆಗಳನ್ನ ಮುಂದಿನ ದಿವಸಗಳಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಇಷ್ಟು ಈ ರೈತ ಉತ್ಪಾದಕ ಕಂಪನಿ ಬಗ್ಗೆ ನಾನು ಹೇಳಲು ಇಲ್ಲಿ ಇಷ್ಟಪಡ್ತೇನೆ. ಅಶೋಕ್ ಅವರೇ, ಒಂದು ಮಾತು ಏನಪ್ಪಾ ಅಂತಂದ್ರೆ, ತಾವು ಹೇಳಿದ್ರಿ ಹೆಚ್ಚಿಗೆ ಈ ಸಿರಿಧಾನ್ಯಗಳ ಬಗ್ಗೆ ವಿಚಾರ ಮಾಡುವಂತ ಸಂದರ್ಭದೊಳಗೆ ರಾಗಿಯನ್ನ ತಾವು ಈಗ ತಗೊಂಡಿದ್ದೀರಿ, ರಾಗಿ ಹಿಟ್ಟು ಮಾಡ್ತಾ ಇದ್ದೀರಿ, ಆಮೇಲೆ ಪದಾರ್ಥಗಳನ್ನು ಕೂಡ ಮಾಡ್ತಾ ಇದ್ದೀರಿ. ರಾಗಿ ಬಿಟ್ಟು ಮತ್ತೆ ಬೇರೆ ಬೇರೆ ಯಾವ ಪದಾರ್ಥಗಳನ್ನ ಉಪಯೋಗ ಮಾಡಿಕೊಂಡು ತಾವು ತಿನಿಸುಗಳನ್ನು ತಯಾರು ಮಾಡುವಂತದ್ದಾಗ್ಲಿ, ಅಥವಾ ಆಹಾರ ಪದಾರ್ಥಗಳನ್ನು ತಯಾರು ಮಾಡುವಂತದ್ದಾಗ್ಲಿ, ಅಥವಾ ನಿಮಗೆ ಆರ್ಡರ್ ಬರುವಂತದ್ದಾಗ್ಲಿ ಯಾವ ರೀತಿ ಆಗ್ತಾ ಇದೆ ಅಂತ? ಸರ್, ಈಗ ನಮ್ಮ ಭಾಗದಲ್ಲಿ ಸಿರಿಧಾನ್ಯ ಅಂತ ಫಸ್ಟ್ ನಾವು ಪ್ರಿಫರೆನ್ಸ್ ಕೊಡ್ತಾ ಇದೀವಿ. ಜೊತೆ ಜೊತೆಗೆ ನಮ್ಮಲ್ಲಿ ಜಾಸ್ತಿ ಅಂದ್ರೆ ಜೋಳ ಇದೆ, ಅದನ್ನು ಸಹಿತ ಒಂದು ಸಿರಿಧಾನ್ಯಗಳಲ್ಲೇ ಬರುತ್ತೆ. ಯಾಕಂದ್ರೆ ಒಂದು 10-15 ವರ್ಷಗಳಿಂದ ನಾವು ನೋಡಿದ್ರೆ ಜೋಳ ಬಿಟ್ಟು ಮತ್ತೆ ಸಜ್ಜೆ ಬಿಟ್ಟು, ಅಂದ್ರೆ ಎರಡನೇದಾಗಿ ಹೇಳ್ಬೇಕಂದ್ರೆ ಸಜ್ಜೆ ಬಿಟ್ಟು ಬೇರೆ ಬೇರೆ ಸಿರಿಧಾನ್ಯಗಳು ಏನಾಗಿದೆ ಬೆಳೆಯೋದನ್ನ ಬಹಳಷ್ಟು ಕಡಿಮೆ ಮಾಡಿದ್ದಾರೆ. ಯಾಕೆ ಕಡಿಮೆ ಮಾಡಿದಾರೆ ಅಂದ್ರೆ ಅವರಿಗೆ ಅದನ್ನ ಸಂಸ್ಕರಣೆ ಮಾಡೋದು ಗೊತ್ತಿಲ್ಲ. ಯಾಕಂದ್ರೆ ಮೊದಲಿನ ಜನಗಳು ಹಿರಿಯರು ಏನ್ ಮಾಡ್ತಿದ್ರು, ಮನೆಯಲ್ಲೇ ಕುಪ್ತಾ ಇದ್ರು, ಬಟ್ ಅದನ್ನ ಇವಾಗ ಕಡಿಮೆ ಆಗಿದೆ. ಸೊ ಹಾಗಾಗಿ ನಾವು ಇದರ ಸಿರಿಧಾನ್ಯಗಳನ್ನ ಜೊತೆ ಜೊತೆಗೆ ನಾವು ಏನಂದ್ರೆ ಈ ಜೋಳದ ಮೇಲೆ ಇರ್ಬೋದು. ಯಾಕಂದ್ರೆ ಕೆಲವೊಂದು ಬೇರೆ ಬೇರೆ ಡಿಸ್ಟ್ರಿಕ್ಟ್ ಗಳಲ್ಲಿ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲಿ ಜೋಳ ಬೆಳೆಗಳಲ್ಲಿ ಬಹಳಷ್ಟು ರಿಕ್ವೈರ್ಮೆಂಟ್, ಹಾಗಾಗಿ ಜೋಳದ ಪದಾರ್ಥಗಳು ಇರ್ಬೋದು, ಅದರಲ್ಲಿ ರೊಟ್ಟಿ, ಆಮೇಲೆ ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಮತ್ತೆ ರಾಗಿ ರೊಟ್ಟಿ ಮೇಲೆ ನಾವು ಹೆಚ್ಚು ಫೋಕಸ್ ಅನ್ನ ಮಾಡ್ತಾ ಇದ್ದೀವಿ. ಈಗ ತಾವೇನು ಸಂಸ್ಕರಣೆ ಮಾಡಿ ಕೊಡ್ತಾ ಇದ್ದೀರಿ ರೈತರಿಗೆ, ಕ್ಲೀನ್ ಮಾಡೋದಿರ್ಬೋದು ಅಥವಾ ಪ್ರೈಮರಿ ಏನು ತಾವು ಕೆಲಸ ಮಾಡ್ತಾ ಇದ್ರಿ, ಅದ್ರ ಜೊತೆಗೆ ಹಿಟ್ ಮಾಡಿ ಕೊಡುವಂತದ್ದು ಮಾಡ್ತಾ ಇದ್ದೀರಲ್ಲ, ಯಾವ್ಯಾವ ಪದಾರ್ಥಗಳು ತಮ್ಮ ಕಡೆ ರೈತರು ತರ್ತಾ ಇದ್ದಾರೆ? ಸರ್, ಇವಾಗ ಸದ್ಯದಲ್ಲಿ ಅಂದ್ರೆ ಇವಾಗ ರೈತರಿಗೆ ನಾವು ಯಾರಿಗೆ ಬೀಜ ಕೊಟ್ಟಿದ್ವಿ ಸಿರಿಧಾನ್ಯಗಳದ್ದು, ಅದು ನವಣೆ ಇರ್ಬೋದು, ನಾಮೆ ಇರ್ಬೋದು ಮೇನ್ಲಿ. ಸೊ ಅವ್ರ ಏನ್ ಮಾಡಿರ್ತಾರೆ, ಒಂದವ್ರ ಹೊಲದಲ್ಲಿ ಒಂದ್ ಎಕರೆ ಬೆಳೆದಾರೆ ಅಂದ್ರೆ ಕೆಲವು ಸಂದರ್ಭದಲ್ಲಿ ಕ್ಲೈಮೆಟಿಕ್ ಕಂಡೀಷನ್ಸ್, ಸೊ ಅವಾಗ ಏನಾಗಿರುತ್ತೆ ಸ್ವಲ್ಪ ಬೆಳೆದಿರುತ್ತೆ ಸ್ವಲ್ಪ ಬೆಳೆದಿರಲ್ಲ. ಸೊ ಒಂದ್ ಕ್ವಿಂಟಲ್ ಬೆಳೆದಿರುತ್ತೆ ಅಥವಾ ಒಂದು 50 kg ಆಗಿರುತ್ತೆ. ಸೊ ಅವ್ರ ಏನ್ ಮಾಡ್ತಾರೆ, ಆ 50 kg ಒಂದು 10 kg ನಮ್ಮ ಸಂಸ್ಕರಣೆ ಘಟಕಕ್ಕೆ ತೆಗೆದುಕೊಂಡು ಬರ್ತಾರೆ. ತೆಗೆದುಕೊಂಡು ಬಂದು ಅದನ್ನ ಸಂಸ್ಕರಣೆ ಮಾಡ್ಕೋತಾರೆ. ನಮ್ಮಲ್ಲಿ ಸಂಸ್ಕರಣೆಗೆ ಒಂದು 4-5 rupees ಪರ್ ಕೆಜಿ ಅನ್ನ ನಾವು ಚಾರ್ಜ್ ಮಾಡ್ತೀವಿ. ತಗೊಂಡ್ಬಂದು ಆ ನವಣೆಯನ್ನ ಅವರು ಉಪವಾಸ ಇದ್ದಾಗ ಅಥವಾ ಬೇರೆ ಬೇರೆ ಹಬ್ಬದಲ್ಲಿ ಅಥವಾ ಯಾರಾದ್ರೂ ಶುಗರ್ ಪೇಷಂಟ್ ಇದ್ರೆ ಅವರು ಅದನ್ನ ಅದರಿಂದ ರೈಸ್ ಮಾಡ್ಕೊಂಡು ಅವರು ಊಟ ಮಾಡ್ತಾರೆ. ನವಣೆ ಈ ತರ ನವಣೆ ಆಯ್ತು, ಅದೇ ತರ ಕೆಲವರು ಸಾಮೆ ತೆಗೆದುಕೊಂಡು ಬರ್ತಾರೆ. ಈ ತರ ಅದನ್ನ ರೈತರ ಹೆಲ್ಪ್ ತಗೋತಾ ಇದ್ದಾರೆ. ಈಗ ತಾವು ಹೇಳಿದ್ರಿ ಸುಮಾರು 1.5 years ಆಯ್ತು ತಮ್ಮ ಕಂಪನಿ ಶುರುವಾಗಿ. ಹೌದು ಸರ್. ಈ ಒಂದು ನಿಟ್ಟಿನೊಳಗೆ ತಾವು ಕೆಲಸ ಮಾಡಕ್ ಶುರುವಾಗಿ 1-2 years ಆಯ್ತು. ಈ ಸಂದರ್ಭದೊಳಗೆ ಮೊದಲಿನಂತಹ ಒಂದು ಪರಿಸ್ಥಿತಿ ಏನಿತ್ತು, ಮೊದಲು ಯಾವ ರೀತಿ ಶುರು ಮಾಡುವಂತಹ ಒಂದು ಸಂದರ್ಭದೊಳಗೆ, ಈಗಾಗಲೇ ಸಿರಿಧಾನ್ಯಗಳನ್ನು ಬೆಳೆಯುವಂತಹ ಒಂದು ಏನು ಪದ್ಧತಿ ಇತ್ತು ಅದು ಬಹಳಷ್ಟು ಕಡಿಮೆ ಆಗಿ ನಾವು ಏನೂ ಇರಲಿಲ್ಲ ಅಂತಂದ್ರೂ ಕೂಡ ನಡೀತದೆ. ಆದ್ರೆ ತಾವು ಕಂಪನಿ ಶುರುವಾದ ನಂತರ ಯಾವ ರೀತಿಯಾದಂತಹ ಒಂದು ಬೆಳೆಗಳ ಉತ್ಪಾದನೆ ಇರಬಹುದು ಅಥವಾ ಜನಗಳಿಗೆ ಏನಂದ್ರೆ ಸಿರಿಧಾನ್ಯ ಅಂದ್ರೆ ಏನ್ ಗೊತ್ತಿರಲಿಲ್ಲ. ಆಮೇಲೆ ಕೆಲವರಿಗೆ ಇದ್ರ ಬಗ್ಗೆ ಹೆಂಗಂದ್ರೆ, ನಮ್ಮ ಒಂದು ಹುಲ್ಸೂರು ಏನಿದೆ ಇದು ಮಹಾರಾಷ್ಟ್ರಗೆ ಬಾರ್ಡರ್ ಬರುತ್ತೆ, ಹಾಗಾಗಿ ಕೆಲವು ಹೆಸರುಗಳು ಸಹಿತ ಕೆಲವರಿಗೆ ಕನ್ಫ್ಯೂಷನ್, ಲೈಕ್ ಅವ್ರ ಕಡೆ ಒಂದನ್ನೋದು ನಮ್ ಕಡೆ ಒಂದನ್ನೋದು ಈ ತರ ಆಗ್ತಾ ಇತ್ತು. ಸೊ ನಾವು ಯಾವಾಗ ಒಂದು ವೆಹಿಕಲ್ ಅನ್ನ ಮಾಡಿಕೊಂಡು ಅದಕ್ಕೊಂದು ಬ್ಯಾನರ್ ಎಲ್ಲ ಹಾಕೊಂಡು ಅಲ್ಲಿ ಬೀಜಗಳನ್ನ ಇಟ್ಕೊಂಡು ಪ್ರತಿಯೊಂದು ರೈತರಿಗೆ ಹೋಗಿ ಈ ಬೀಜ ಅಂದ್ರೆ ಏನು, ಈ ಸಿರಿಧಾನ್ಯ ಅಂದ್ರೆ ಏನು ಅಂತ ಹೇಳಿದ್ಮೇಲೆ ಅವರು ಜನಗಳಿಗೆ ಹೆಚ್ಚಾಯ್ತು. ಯಾಕಂದ್ರೆ ಬಹಳಷ್ಟು ಜನಗಳಿಗೆ ಬಿಪಿ, ಶುಗರ್, ಈ ತರ ಬೇರೆ ಬೇರೆ ಕಾಯಿಲೆಗಳಿದೆ. ಜೊತೆಗೆ ಈ ಕೋವಿಡ್ ಬಂದ್ಮೇಲೆ ಏನಂತೆ ರಾಗಿ ಬಹಳಷ್ಟು ವ್ಯಾಲ್ಯೂ ಬಂತು, ಮತ್ತೆ ಸಿರಿಧಾನ್ಯಗಳ ಬಗ್ಗೆನೂ ಸ್ವಲ್ಪ ಅರಿವು ಮೂಡಕ್ ಸ್ಟಾರ್ಟ್ ಆಯ್ತು. ಸೊ ಅವಾಗ ಏನಾಗುತ್ತೆ, ನಮಗೇನ್ ಸಮಸ್ಯೆ ಆಯ್ತಂದ್ರೆ ನಾವು ಎಷ್ಟೋ ರೈತರಿಗೆ ಹೇಳಿದ್ವಿ ಇದನ್ನ ಬೆಳೀರಿ ನೀವು, ಬಟ್ ನಮಗೆ ತೊಂದರೆ ಆಗಿರೋದು ಏನಂದ್ರೆ ಫಸ್ಟ್ ರೈತರು ಬಂದ್ಮೇಲೆ ಏನ್ ಕೇಳೋದು, ಸರ್ ಇದನ್ನ ನೀವು ನಾವು ಬೆಳೆದ್ರೆ ಪ್ರತಿ ಕ್ವಿಂಟಲ್ಗೆ ನೀವು ಎಷ್ಟು ತಗೋತೀರಾ? ಸೊ ಬಟ್ ನಾವೇನ್ ಹೇಳ್ತಿದ್ವಿ ಅವರಿಗೆ, ನೀವು ಪ್ರತಿ ಕ್ವಿಂಟಲ್ಗೆ ಎಷ್ಟು ತಗೋದಕ್ಕಿಂತ ಮುಂಚೆ ನೀವು ಈ ಮೂರು ತರದಲ್ಲಿ ಯೋಚನೆ ಮಾಡಿ. ಒಂದು, ರೈತರು ಸಿರಿಧಾನ್ಯಗಳು ಬೆಳಿಬೇಕಾದ್ರೆ ಒಂದು ನೀರು ಕಡಿಮೆ ಬೇಕು, ಅಂದ್ರೆ ಲಾಗುಡಿ ಅಂತ ಕರೀತಾರೆ ನಮ್ಗೆ, ಅಥವಾ ಅದರದ ವೆಚ್ಚ ಅಂತ ಹೇಳ್ಬೋದು. ಸೊ ಅದು ಕಡಿಮೆ ಬೇಕು, ಅದಕ್ಕೆ ಜಾಸ್ತಿ ನೀರು ಬೇಕಾಗಿಲ್ಲ, ಮತ್ತೆ ಒಳ್ಳೆ ಭೂಮಿನೂ ಬೇಕಾಗಿಲ್ಲ. ಬರಡು ಭೂಮಿಯಲ್ಲೂ ಸಹಿತ ನಾವು ಬೆಳೆದು ಅದಕ್ಕೆ ಒಂದು ನೀರು ಅಥವಾ ನೀರು ಸ್ವಲ್ಪ ಕೊಟ್ಟರೇನು ಸೊ ಚೆನ್ನಾಗಿ ಬೆಳೀತೆ. ಎರಡನೇದಾಗಿ, ಸಿರಿಧಾನ್ಯಗಳನ್ನ ಬೆಳೆದು ನಮ್ಮ ಹತ್ರ ತಂದು ಕೊಟ್ಟಾಗ ನಾವು ಅದನ್ನ ಸಂಸ್ಕರಣೆ ಮಾಡಿದಾಗ ನಿಮ್ಗೆ 30 rupees/kg ನಾವು ಸಂಸ್ಕರಣೆ ಮಾಡಿರಲಾರದ ಒಂದು ಸಿರಿಧಾನ್ಯಗಳನ್ನ ನಾವು 30 rupees/kg ತೆಗೆದುಕೊಂಡಾಗ, ಸಂಸ್ಕರಣೆ ಮಾಡಿದ್ಮೇಲೆ ನಾವು ಲೋಕಲ್ ಮಾರ್ಕೆಟ್ ಅಲ್ಲಿ ಹೇಳಬೇಕಾದ್ರೆ ಒಂದು 60-70 rupees/kg, ಅಂದ್ರೆ 50% ನಮಗೆ ಜಾಸ್ತಿ ಬೆಲೆ ಸಿಗುತ್ತೆ. ಎರಡನೇದಾಗಿ, ಅದನ್ನ ನೀವು ಬೇರೆ ಬೇರೆ ಸಿಟಿಗಳಿಗೆ, ಲೈಕ್ ದೆಲ್ಲಿ ಇರಬಹುದು, ತೆಲಂಗಾಣ ಇರ್ಬೋದು ಮತ್ತೆ ಬೇರೆ ರಾಜಸ್ಥಾನ ಇರ್ಬೋದು, ಹರಿಯಾಣ ಈ ತರ ಬೇರೆ ಬೇರೆ ಪ್ರದೇಶಕ್ಕೆ ನೀವು ಕಳಿಸಿದಾಗ ಅಲ್ಲಿ ನಿಮಗೆ 150 ರೂಪಾಯಿ ರೂಪಾಯಿ ಪರ್ ಕೆ ಜಿ ನಿಮಗೆ ಅದನ್ನ ಮಾರಾಟ ಮಾಡಬಹುದು ಅಂತ ನಾನು ಹೇಳಿದ್ವಿ. ಮೂರನೇದಾಗಿ ನಮ್ಮ ದೇಹ ನಮ್ಮ ಆರೋಗ್ಯ, ಸೊ ನಮ್ಮ ಆರೋಗ್ಯವೂ ಸಹಿತ ನಾವು ಪ್ರತಿದಿನ ಯಾವ ತರ ನಮ್ಮ ಪ್ಲೇಟ್ ಅಲ್ಲಿ ಉಪ್ಪಿನಕಾಯಿ ಇರುತ್ತೋ ಅದೇ ತರ ನೀವು ಸಿರಿಧಾನ್ಯನ್ನ ಊಟ ಮಾಡ್ತಾ ಹೋಗಿ, ಸ್ವಲ್ಪ ಸ್ವಲ್ಪ ಊಟ ಮಾಡ್ತಾ ಹೋಗಿ, ನಿಮ್ಮ ಬದಲಾವಣೆ ಆಗುತ್ತೆ, ನಿಮ್ಮ ಆರೋಗ್ಯದಲ್ಲಿ ಕೆಲವು ಬದಲಾವಣೆ ಆಗುತ್ತೆ. ಈ ತರ ಹುಲ್ಸೂರು ಗ್ರಾಮದಲ್ಲೂ ಒಬ್ರು ಮಹಿಳೆಯರಿದ್ದಾರೆ, ಅವ್ರಿಗೆ ಸಿರಿಧಾನ್ಯ ಸೇವನೆ ಮಾಡ್ತಾರೆ ಮತ್ತೆ ಅವರಿಗೆ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಬಹಳಷ್ಟು ಕಡಿಮೆ ಆಗಿದೆ. ಸೊ ಈ ತರ ನಾವು ರೈತರಿಗೆ ಮನವರಿಕೆ ಮಾಡ್ತಾ ಹೋದಾಗ ಸ್ವಲ್ಪ ನಮ್ದೇನಾಯ್ತು ಅವರಿಗೆ ನಾವು ತಿಳಿಸೋದ ವಿಷಯದಲ್ಲಿ ಸ್ವಲ್ಪ ಅವರಿಗೆ ಮನವರಿಕೆ ಆಗಿ ಅವಾಗ ನಮ್ಗೆ ಓ ಇವಾಗ ರೈತರಿಗೆ ಅರ್ಥ ಆಗ್ತಾ ಇದೆ. ಸೊ ಒಬ್ಬರೊಬ್ಬರಾಗಿ ಬರ್ತಾ ಇದಾರೆ, ಸಿರಿಧಾನ್ಯ ಅಂದ್ರೆ ಏನು, ಸಿರಿಧಾನ್ಯ ಪತ್ರಗಳ ಮಾತ್ರ ಏನಿದಾವೆ ಅಂತ ಬರ್ತಾ ಇದಾರೆ ಅಂತ ನಮ್ಗೆ ಅರಿವಾಯ್ತು. ಈಗ ಏನು ಈ ಸಿರಿಧಾನ್ಯಗಳ ಉತ್ಪಾದನೆ ಏನದ ತಮ್ಮ ಒಂದು ಲೆಕ್ಕದ ಪ್ರಕಾರ ಕಳೆದ ವರ್ಷಗಳಲ್ಲಿ ಯಾವ ರೀತಿ ಇತ್ತು, ಅದಕ್ಕಿಂತ ಸಾಕಷ್ಟು ಪ್ರಮಾಣದೊಳಗೆ ಹೆಚ್ಚಿಗೆ ಆಗಿದೆ ಅಂತೀರಿ ತಾವು ತಮ್ಮ ಸುತ್ತಮುತ್ತಲ? ಹೆಚ್ಚಿಗೆ ಆಗಿದೆ ಅಂದ್ರೆ ನಾವು ಈ ಬೀದರ್ ಡಿಸ್ಟಿಕ್ ಅಲ್ಲಿ ತುಂಬಾ ಅವೇರ್ನೆಸ್ ಮಾಡ್ತಾ ಇದೀವಿ ಬೆಳೀರಿ ಬೆಳೀರಿ ಅಂತ, ಬಟ್ ರೈತರಲ್ಲಿ ನಾನು ಹೇಳಿದ ಪ್ರಕಾರ ಸ್ವಲ್ಪ ಇನ್ನಷ್ಟು ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು. ಅಂದ್ರೆ ನಾನು 100% ಚೇಂಜ್ ಆಗಿದೆ ಅಂತ ಹೇಳಲ್ಲ, ಇಲ್ಲ ಅಡ್ಡಿಲ್ಲ, 10-15% ಇವಾಗ ಚೇಂಜ್ ಆಗಿದೆ, ಈಗ ಸ್ವಲ್ಪ ಇಲ್ಲಿ ಸ್ವಲ್ಪ ಬದಲಾವಣೆ ಆಗ್ಬೇಕಲ್ಲ. ಈಗ ತಾವು ಕಂಪನಿಯನ್ನ ಶುರು ಮಾಡಿದ್ರಿ, ರೈತರಿಗೆ ಅನುಕೂಲ ಆಗ್ಲಿ ಅಂತೇಳಿ ಸಿರಿಧಾನ್ಯಗಳ ಜಾಗೃತಿ ಮೂಡಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಿ. ಈಗ ನಾವು ಏನು ಉತ್ಪಾದನೆ ಮಾಡ್ತಾ ಇರಲಿಲ್ಲ 2 ವರ್ಷದ ಹಿಂದೆ, ಈಗ ಸುಮಾರು 10 ಕೆಜಿ ನಮ್ಮಲ್ಲಿ ಉತ್ಪಾದನೆ ಆಗ್ತದೆ, 30 ಕೆಜಿ ಉತ್ಪಾದನೆ ಆಗ್ತದೆ, ಅದು ಒಂದು ಒಳ್ಳೆ ಬೆಳವಣಿಗೆ ಅಲ್ಲ ನಮ್ಮ ರೈತರಿಗೆ? ನಮ್ಮ ರೈತರಿಗೆ ಅದರಿಂದ ಏನೋ ಒಂದು ಲಾಭ ಆಗ್ತಾ ಇದೆ ಅಥವಾ ಅವರಿಗೆ ಬೆಳೆದದಕ್ಕೆ ಕೂಡ ಸಾರ್ಥಕತೆ ಮೂಡ್ತಾ ಇದೆ ಅನ್ನುವಂತ ಮಾತು, ಈ ಕಂಪನಿಯಿಂದ ಆ ಬದಲಾವಣೆ ಆಗಬೇಕು ಅನ್ನುವಂಥದ್ದು. ಅಂದ್ರೆ ಆ ಒಂದು ಬದಲಾವಣೆ ಬರ್ತಾ ಇದೆ ಜನರಲ್ಲಿ, ಬರ್ತಾ ಇದೆ. ಯಾಕಂದ್ರೆ ಸರ್ ಇವಾಗ ಈಗ ಎಷ್ಟೋ ಜನ ರೈತರು ನನ್ಗೆ ಫೋನ್ ಮಾಡಿದಾಗ ಅವ್ರು ಹೇಳ್ತಿರೋ ಸರ್, ನಾನು 1 ವರ್ಷದಿಂದ 6 ತಿಂಗಳಿಂದ ಸಿರಿಧಾನ್ಯನ ಬೆಳೆದಿದ್ದೀನಿ, ನಾನು ಹಿಂದಿನ ಸಿರಿಧಾನ್ಯ ಬೆಳೀತಿದ್ದೆ ಆದ್ರೆ ಮನೇಲಿ ಇಟ್ಕೊಂಡು ಕುತ್ಕೊಂಡಿನಿ, ಯಾಕಂದ್ರೆ ನನಗೆ ಗೊತ್ತಿಲ್ಲ ಎಲ್ಲಿ ಇದನ್ನು ಸಂಸ್ಕರಣೆ ಮಾಡ್ತಾರಂತ. ನಾವು ನಮ್ಮ ಹುಲ್ಸೂರು ಮಹಿಳಾ ಕಿಸಾನ್ ಮಿಲೆಟ್ಸ್ ಈ ಒಂದು ಕಂಪನಿಯಲ್ಲಿ ಸಿರಿಧಾನ್ಯ ಘಟಕ ಹಾಕಕ್ಕಿಂತ ಮುಂಚೆ ಕೆವಿಕೆ ಬೀದರಲ್ಲಿ ನಮ್ಮ ಐಎಂಆರ್ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ ಮೂಲಕ ನಾವು ಸ್ಥಾಪನೆ ಮಾಡಿದ್ವಿ, ಬಟ್ ಜನರಿಗೆ ಗೊತ್ತಿರಲಿಲ್ಲ, ಅಥವಾ ಕೆಲವರು ಹೇಳೋರು ನಮ್ಗೆ ದೂರ ಆಗುತ್ತೆ ಅಂತ ಹೇಳ್ತವರು. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಹಾಕಿದ್ವಿ, ಸೊ ಇಲ್ಲಿ ಹಾಕಿದ್ಮೇಲೆ ಜನಗಳಿಗೆ ಗೊತ್ತಾಗ್ತಾ ಇತ್ತು ಯಾರ ಹತ್ರ 50 ಕೆಜಿ ಇರ್ಬೋದು, 2 ಕ್ವಿಂಟಲ್ ಇರ್ಬೋದು. ನಮ್ಮಲ್ಲಿ ಇವಾಗ ಬೀದರಲ್ಲಂದ್ರೆ ಚುಡುಗುಪ್ಪೆಯನ್ನು ಒಬ್ಬ ರೈತರು ಬಂದು ಒಂದೇ ಸಲ ಅಂದ್ರೆ 1 ಕ್ವಿಂಟಲ್ ಅನ್ನ ಹಾಕೊಂಡ್ರು ಹೇಳಿದ್ರು, ನಮ್ಗೆ ಸರ್ ಗೊತ್ತೇ ಇರಲಿಲ್ಲ ನಮ್ಮೂರಲ್ಲೇ ಇದೆ, ನಮ್ಮೂರಿಗೆ ಹತ್ರನೇ ಇದೆ ಅಂತ ಗೊತ್ತಿಲ್ಲ. ಸೊ ಈ ತರ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಅಂದ್ರೆ ಈಗೇನು ತಾವು ಸಂಸ್ಕರಣೆ ಮಾಡೋದ್ರಿಂದ ರೈತರಿಗೆ ಇದು ಗೊತ್ತಾಗಿ ಅವರು ತಮ್ಮ ಉತ್ಪಾದನೆಯನ್ನ ತರ್ತಾ ಇದ್ದಾರೆ, ಅದನ್ನ ಸಂಸ್ಕರಣೆ ಮಾಡಿಕೊಂಡು ಮಾರಾಟ ಕೂಡ ಮಾಡುವಂತಹ ಒಂದು ವ್ಯವಸ್ಥೆ ಆಗ್ತಾ ಇದೆ ಅಂತ ಹೇಳಿ. ಈಗ ನಾನು ಒಂದು ಲೆಕ್ಕ ಕೇಳ್ತೀನಿ, ಈಗ ಒಂದು ದಿವಸಕ್ಕೆ ಎಷ್ಟು ತಾವು ಸಿರಿಧಾನ್ಯಗಳ ಉತ್ಪನ್ನಗಳನ್ನು ತಯಾರು ಮಾಡ್ತಾ ಇದ್ದೀರಿ ಅಥವಾ ಮಾರ್ಕೆಟ್ ಮಾಡ್ತಾ ಇದ್ದೀರಿ, ಯಾವ ರೀತಿ ಒಂದು ಬದಲಾವಣೆ ಈ ನಿಟ್ಟಿನೊಳಗೆ ನೋಡೋದಕ್ಕೆ ನಮಗೆ ಸಿಗುತ್ತದೆ ಅಂತೀರಿ? ಸರ್, ಇಲ್ಲಿ ನಾವು ದಿನ ಲೆಕ್ಕ ತಗೊಂಡ್ರೆ ರೈತರು ಇವಾಗ ಒಂದು 100 ಜನ ತಗೊಂಡ್ರೆ ಅಲ್ಲಿ ಬೆಳೆಯವರು ಎಷ್ಟಾಗಿದ್ರೆ ಅಂದ್ರೆ 10 ಜನ ಆಗಿರ್ಬೋದು. ಹಾಗಾಗಿ ನಮ್ಮಲ್ಲಿ ಯಾವಾಗ ಯಾವಾಗ ಬರುತ್ತೆ ಅವಾಗಷ್ಟೇ ನಾವು ಸಂಸ್ಕರಣೆ ಮಾಡಿ ಅವ್ರಿಗೆ ಕೊಟ್ಟಿರ್ತೀವಿ. ಎರಡನೇದಾಗಿ ಈ ಸಿರಿಧಾನ್ಯಗಳನ್ನು ಸಂಸ್ಕರಣೆ ಮಾಡಿಟ್ಟಾಗ ಏನಾಗಿರುತ್ತೆ, ಹುಳಗಳು ಸ್ಟಾರ್ಟ್ ಆಗ್ಬಿಡುತ್ತೆ, ನಾವು ವ್ಯಾಕ್ಯೂಮ್ ಪ್ಯಾಕಿಂಗ್ ಅನ್ನ ತೆಗೆದುಕೊಂಡು ಬಂದೀವಿ. ಸೊ ಯಾವಾಗ ನೀಡಾಗಿರುತ್ತೆ ಅಷ್ಟೇ ನಾವು ಅದನ್ನ ಸಂಸ್ಕರಣೆ ಮಾಡಿರ್ತೀವಿ, ಮತ್ತೆ ಯಾವಾಗ ನಮಗೆ ಆರ್ಡರ್ ಬರುತ್ತೆ ಅವಾಗ ನಾವು ಸಂಸ್ಕರಣೆ ಮಾಡಿ ಪ್ಯಾಕಿಂಗ್ ಅನ್ನ ಮಾಡಿ ಕಳಿಸ್ತೇವೆ. ಅಂದ್ರೆ ಆರ್ಡರ್ ಪ್ರಕಾರ ತಾವು ಕೆಲಸ ಮಾಡ್ತಾ ಇದ್ದೀವಿ. ಹೌದು ಹೌದು, ಯಾಕಂದ್ರೆ ಇದ್ರಲ್ಲಿ ಹೇಗಿದೆ ಅಂದ್ರೆ ಸರ್, ನಾವು ಸಿರಿಧಾನ್ಯ ನಾವು ಸಂಸ್ಕರಣೆ ಮಾಡಿಟ್ರೆ ನಮಗೆ ಲಾಸ್ ಆಗ್ಬಿಡುತ್ತೆ. ಈಗ ನೋಡಿ ಅಶೋಕ್ ಅವರ, KMF ಒಂದು ಸಂಸ್ಥೆ ಇದೆ, ಅವರು ಕೂಡ ಸಿರಿಧಾನ್ಯಗಳ ಉತ್ಪಾದನೆಗಳನ್ನು ಮಾಡ್ತಾ ಇದ್ದಾರೆ, ಲಡ್ಡು ಮಾಡ್ತಾ ಇದ್ದಾರೆ, ಅದನ್ನು ಮಾರಾಟ ಕೂಡ ಮಾಡ್ತಾ ಇದ್ದಾರೆ. ಅಂತಹ ಸಂಸ್ಥೆಗಳ ಜೊತೆಗೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ, ತಾವು ಕೂಡ ಟೈಅಪ್ ಮಾಡ್ಕೊಳ್ಳುವಂತದ್ದು ಏನಾದರೂ ವಿಚಾರ ಮಾಡ್ತಾ ಇದ್ದೀರಾ? ಸದ್ಯಕ್ಕಂದ್ರೆ ನಾವು ಇವಾಗ ಟ್ರೈನಿಂಗ್ಸ್ ಅಂತೂ ಸಹಿತ ನಮ್ಮ ಐಎಂಆರ್ ಕಡೆಯಿಂದ ತೆಗೆದುಕೊಂಡಿದ್ದೀವಿ 2-3 ಸಲ. ಇವಾಗ ಮುಂದಿನ ದಿನಗಳಲ್ಲಿ ಆತರ ನಮಗೆ ಅವಕಾಶ ಬಂದಾಗ ಖಂಡಿತವಾಗಿ ನಾವು ಅವ್ರ ಜೊತೆ ಟೈಅಪ್ ಆಗಿ ಅವರು ಒಂದ್ ವೇಳೆ ನಮ್ಗೆ ಒಳ್ಳೆ ರೀತಿಯಲ್ಲಿ ಟ್ರೈನಿಂಗ್ ಕೊಡ್ತಾರೆ ಅಂದ್ರೆ ನಾವು ಡೆಫಿನೆಟ್ಲಿ ಅವ್ರ ಜೊತೆ ಕೂತ್ಕೊಂಡು ಕೆಲಸ ಮಾಡ್ತೀವಿ. ಈಗ ನನಗೆ ಹೇಳಿ, ಈಗ ಯಾವ ಉತ್ಪಾದನೆಗಳನ್ನ ತಾವು ಮಾಡ್ತಾ ಇದ್ದೀರಿ, ಅಂದ್ರೆ ಜನಪ್ರಿಯ ಉತ್ಪಾದನೆಗಳು ಅಂತೀರಿ? ಜನಪ್ರಿಯ ಅಂದ್ರೆ ಇವಾಗ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ದೀವಿ ರಾಗಿ ಹಿಟ್ಟು. ಯಾಕಂದ್ರೆ ನಮ್ಗೆ ನಮ್ಮ ಊರ್ ಕಡೆ ಅಂದ್ರೆ ನಮ್ಮ ಭಾಗದ ಕಡೆ ಗಂಜಿ ಬಹಳಷ್ಟು ಜನ ಬೆಳಿಗ್ಗೆ ಎದ್ಕೊಳ್ಳೆ ಗಂಜಿ ತಗೋತಾರೆ, ರಾಗಿ ಗಂಜಿ. ಸೊ ಹಾಗಾಗಿ ನಾವು ರಾಗಿ ಅನ್ನ ಸಂಸ್ಕರಣೆ ಅಂದ್ರೆ ಹಿಟ್ಟು ಮಾಡಿ ಪ್ಯಾಕೆಟ್ ಮಾಡಿ ಅದನ್ನ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ನಾವು ಮಾರಾಟ ಮಾಡ್ತೀವಿ. ಈಗ ನಮಗ್ ಹತ್ರ ಇರೋದು ಬಸವಕಲ್ಯಾಣ, ಬಸವಕಲ್ಯಾಣದಲ್ಲಿ ಕೆಲವೊಂದು ಸೂಪರ್ ಮಾರ್ಕೆಟ್ ಇದೆ. ಸೊ ಅವ್ರು ಕಂಟಿನ್ಯೂಸ್ ಆಗಿ ನಮ್ಮ ಕಡೆ ಹೇಳಿರ್ತಾರೆ, ಮೊದಲೇ ಒಂದು 10 ದಿವಸ 1 ವಾರಿಂದ ಮುಂಚೆ ಹೇಳಿರ್ತಾರೆ 10 ಕೆಜಿ 20 ಕೆಜಿ ಸಂಸ್ಕರಣೆ ಮಾಡಿಟ್ಟಿದೆ ಅಂತ ಹೇಳ್ತಾರೆ, ಮಾಡಿಟ್ಟಿ ಕಳ್ಸಿಕೊಡ್ತೀವಿ. ಅಂದ್ರೆ ಹೆಚ್ಚು ಕಡಿಮೆ ವಹಿವಾಟು ಸಾಮಾನ್ಯವಾಗಿ ಇರ್ತದ ಅಂತ ಅಂತೀರಿ ತಾವು? ಹೌದು ಸರ್, ಹೌದು. ಅಂದ್ರೆ ವರ್ಷ ಪೂರ್ತಿ ನಾವು ಈ ಸಿರಿಧಾನ್ಯಗಳನ್ನು ಬಳಸಿ ಉತ್ಪಾದನೆ ಹೆಚ್ಚು ಮಾಡಿದ್ರೆ ಒಂದ್ ವೇಳೆ, ಮತ್ತೆ ಗ್ರಾಹಕರಿಗೆ ಇದರಿಂದ ನಾವು ಮುಟ್ಟಿಸುವಂತಹ ಒಂದು ಕೆಲಸವನ್ನು ಮಾಡಿದ್ರೆ, ಸಾಕಷ್ಟು ಒಂದು ಒಳ್ಳೆಯ ಬೆಳವಣಿಗೆ ಇದರಲ್ಲಿ ಆಗ್ತದೆ ಅಂತ ಹೇಳಿ ತಾವು ಹೇಳ್ತೀರಿ? ಡೆಫಿನೆಟ್ಲಿ ಸರ್, ಇಲ್ಲಿ ಫಸ್ಟ್ ರೈತರ ಒಂದು ಏನು ಯೋಚನೆ ಇದೆ ಅದು ಬದಲಾವಣೆ ಆಗಬೇಕು. ಯಾಕಂದ್ರೆ ರೈತರು ಮುಂದೆ ಬರಬೇಕು, ನಾನು ಸಿರಿಧಾನ್ಯ ಬೆಳಿತೀನಿ ಅಂತ. ಇವಾಗ ನೀವು ಲೆಕ್ಕಾಚಾರ ತೆಗೆದುಕೊಂಡ್ರೆ ನನಗೆ ಸಾಕಷ್ಟು ಫೋನ್ ಬರುತ್ತೆ ಸರ್, ನನಗೆ ರಾಗಿ ಬೇಕು, ನನಗೆ ಜೋಳ ಬೇಕು, ನನಗೆ 28 ಟನ್ ಜೋಳ ಬೇಕು, ನನಗೆ 28 ಟನ್ ರಾಗಿ ಬೇಕು, ನವಣೆ ಬೇಕಂತ ಕೇಳಿರ್ತಾರೆ. ಬಟ್ ಏನಾಗ್ತಾ ಇದೆ ಅಂದ್ರೆ ರೈತರು ಇನ್ನಷ್ಟು ಬದಲಾವಣೆ ಆಗಿದೆ ಸರ್. ಅಥವಾ ಬೀದರ್ ಡಿಸ್ಟಿಕ್ ಅಲ್ಲಿ ಇನ್ನಷ್ಟು ಏನಂದ್ರೆ ಅಷ್ಟೊಂದು ನಾವು ಲೆಕ್ಕ ತಗೊಂಡ್ರೆ, ಇವಾಗ ನೋಡಿ ನೀವು ಎಕ್ಸಾಂಪಲ್ ನಿಮಗೆಲ್ಲ ಗೊತ್ತಿರಬಹುದು, ಬೀದರ್ ಡಿಸ್ಟಿಕ್ ಅಲ್ಲಿ ಅಂದ್ರೆ 90% ಜನ ಸೋಯಾಬೀನ್ ಹಾಕ್ತಾರೆ. ಬಟ್ ನಾವೇನ್ ಹೇಳ್ತೀವಿ, ನೀವು 1 ಎಕರೆ ಅಷ್ಟೇ ಹಾಕಿ, ನೀವು 5 ಎಕರೆ ನೀವು ಸೋಯಾಬೀನ್ ಹಾಕ್ತಾರೆ 1 ಎಕರೆ ಹಾಕಿ ನೋಡಿ ಫಸ್ಟ್ ಇಯರ್. ಸೊ ನೀವು ಏನಾದ್ರೂ ಬದಲಾವಣೆ ಕಂಡ್ರೆ, ನಿಮಗೆ ಒಳ್ಳೆ ರೀತಿ ರೇಟ್ ಸಿಕ್ಕರೆ, ಅಥವಾ ನಮ್ಮ ಸಂಸ್ಥೆ ಮೂಲಕ ನೀವು ಸಪೋರ್ಟ್ ಸರ್ವಿಸ್ ಅನ್ನ ತೆಗೆದುಕೊಂಡು ನಿಮ್ಗೆ ಏನಾದ್ರೂ ಅನಿಸಿದ್ರೆ ಮುಂದಿನ ವರ್ಷ ಜಾಸ್ತಿ ಮಾಡಿ ಅಂತ ನಾವು ಸಜೆಷನ್ ಕೊಡ್ತೀವಿ. ಅಡ್ಡಿ ಇಲ್ಲ. ಈಗ ತಾವು ಏನು ಮೆಂಬರ್ಸ್ ಇದ್ದಾರೆ ತಮ್ಮಲ್ಲಿ, 300ಕ್ಕಿಂತಲೂ ಹೆಚ್ಚು ಮೆಂಬರ್ಸ್ ಇದ್ದಾರೆ ರೈತರು, ಅವರ ಅಭಿಪ್ರಾಯ ಏನಿದೆ ಅದರಲ್ಲಿ? ಏನ್ 308 ಜನ ಏನ್ ಇದ್ದಾರೆ, ಅದರಲ್ಲಿ ಜಾಸ್ತಿ ಜನ ಏನಂದ್ರೆ ಸ್ವಗೃಹ ಉದ್ಯಮನ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ. ಲೈಕ್ ಅವರಿಗೆ ನಾವು ಲಡ್ಡು ಹೆಂಗ್ ಮಾಡಕೊಡೋದು, ಹಪ್ಪಳ ಹೆಂಗ್ ಮಾಡೋದು ಸಿರಿಧಾನ್ಯಗಳಿಂದ, ಅದು ಎಲ್ಲಿ ಮಾರ್ಕೆಟ್ ಇದೆ, ಅಥವಾ ಅವ್ರು ಮಾಡಿರೋ ಪದಾರ್ಥಗಳನ್ನ ಮಾರ್ಕೆಟ್ ಲಿಂಗೇಜ್ ಯಾವ ತರ ಮಾಡ್ಕೊಡಬೇಕು, ಅದ್ರ ಬಗ್ಗೆ ಜಾಸ್ತಿ ರೈತರು ಬಂದು, ಮಹಿಳೆಯರು ಬಂದು ನಮ್ಗೆ ಕೇಳ್ತಾರೆ. ಓಕೆ, ಅಂದ್ರೆ ಆ ಉತ್ಪನ್ನಗಳನ್ನ ಮಾಡೋದಕ್ಕೆ ಅವ್ರು ತಯಾರಿದ್ದಾರೆ. ತಯಾರಿದ್ದಾರೆ ಅವರು. ಗ್ರಾಹಕರು ಯಾವ ರೀತಿ ಅಂತೀರಿ, ಗ್ರಾಹಕರು ಸಿರಿಧಾನ್ಯಕ್ಕೆ ಗ್ರಾಹಕರು ಹೆಚ್ಚಾಗ್ತಾ ಇದ್ದಾರೆ? ಸಿರಿಧಾನ್ಯ ಗ್ರಾಹಕರು ಅಂದ್ರೆ ನಮ್ಮ ಲೋಕಲ್ ತೆಗೆದುಕೊಂಡ್ರೆ ಯಾರಿಗೆ ಇದ್ರ ಬಗ್ಗೆ ಅರಿವಿದೆ, ಅದು ಸೂಪರ್ ಮಾರ್ಕೆಟ್ ಇರಬಹುದು, ಯಾಕಂದ್ರೆ ಅಲ್ಲಿ ಬಂದು ಕೇಳಿರ್ತಾರೆ, ಅಥವಾ ಕೆಲವೊಬ್ರು ಯಾರಿಗೆ ಡಯಾಬಿಟಿಕ್ ಪೇಷಂಟ್ಸ್ ಇದ್ದಾರೆ ಅವರು ನಮಗೆ ಫೋನ್ ಮಾಡಿ ಹೇಳಿರ್ತಾರೆ ಮುಂಚೆನೆ. ಇದ್ರ ಹೊರತಾಗಿ ನಮಗೆ ಹೊರಗಡೆ, ನಾವು ಇವಾಗ ಹೇಳದಲ್ಲ ಏನ್ ನಾನು ಆನ್ಲೈನ್ ಮುಖಾಂತರ ಮಾರಾಟ ಪ್ಲಾಟ್ಫಾರ್ಮ್ ಗಳ ಮೇಲೆ ನಾನು ಎದುರಿಸೋದಾಗಿದ್ದೀನಿ, ಅಲ್ಲಿ ನಮ್ದು ಅವೇರ್ನೆಸ್ ಜಾಸ್ತಿ ಆಗ್ತದೆ. ಯಾಕಂದ್ರೆ ದಿಲ್ಲಿ ಮಟ್ಟದಲ್ಲಿ ನಾವು ಕನೆಕ್ಟ್ ಇದೀವಿ, ಅವರೆಲ್ಲ ಬೇರೆ ಬೇರೆ ಕಡೆ ಸೋಷಿಯಲ್ ಮೀಡಿಯಾ ಮುಖಾಂತರ ಪ್ರಮೋಟ್ ಮಾಡ್ತಾ ಇದಾರೆ. ಸೊ ಈ ಒಂದು ಕರ್ನಾಟಕ ರಾಜ್ಯದ ಈ ಬೀದರ್ ಜಿಲ್ಲೆಯಲ್ಲಿ ಇಂತ ಒಂದು ಸಂಸ್ಥೆ ಇದೆ, ಅಲ್ಲಿ ಈ ತರ ಮಾಡ್ತಾ ಇದಾರೆ, ನಿಮ್ಗೆ ಅಲ್ಲಿ ಸಿಗುತ್ತಂತ ಅವರೆಲ್ಲ ಕಾಂಟ್ಯಾಕ್ಟ್ಸ್ ಎಲ್ಲ ಕೊಡ್ತಾ ಇದಾರೆ. ಅಲ್ಲಿಂದ ನಮ್ಗೆ ಫೋನ್ ಬಂದಾಗ ನಾವು ಯಾವ್ದೇ ರಿಕ್ವೈರ್ಡ್ ಇದೆ ಆತರ ನಾವು ಪ್ರೊಸೆಸ್ ಮಾಡ್ತಾ ಇರ್ತೇವೆ. ಅಡ್ಡಿ ಇಲ್ಲ. ಈಗ ಸೌಲಭ್ಯಗಳು ತಮ್ಮ FPOದಿಂದ ಸಿಗ್ತಾ ಇದೆ, ಮತ್ತ ಮಾರ್ಗದರ್ಶನ IIMR ಹೈದರಾಬಾದ್ ಇಂದ ಸಿಗ್ತಾ ಇದೆ, ಅಥವಾ ಕೆಲವು ಸಂಸ್ಥೆಗಳು ಈ ನಿಟ್ಟಿನೊಳಗೆ ಕೆಲಸ ಮಾಡ್ತಾ ಇದ್ದಾವೆ. ರೈತರು ತಾವು ಸಿರಿಧಾನ್ಯವನ್ನ ಬೆಳಿಬೇಕು, ಮತ್ತ ಗ್ರಾಹಕರಿಗೆ ಸಾಕಷ್ಟು ಉತ್ಪನ್ನ ಕೊಡುವಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಬಹುದು. ಈ ಎಲ್ಲ ವಿಚಾರಗಳನ್ನ ಜನರ ತನಕ ಮುಟ್ಟಿಸುವಂತಹ ಒಂದು ಕೆಲಸವನ್ನ ತಾವು ಯಾವ ರೀತಿ ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇದ್ದೀರಿ? ಸರ್, ಇತ್ತೀಚಿನ ದಿನಗಳಲ್ಲಿ ಅಂತಂದ್ರೆ ನಾವು ಟ್ರೈನಿಂಗ್ಸ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇವಾಗ ರೀಸೆಂಟ್ ಆಗಿ ನಾವು ಹೇಳಿದ್ರೆ ಬೇರೆ ದೇಶದ ಒಂದು ಸಹಿತ ನಮ್ಮಲ್ಲಿ ಟ್ರೈನಿಂಗ್ ತರ ಅಂದ್ರೆ ಸ್ಟಡಿ ಮಾಡ್ಕೊಂಡು ಹೋದ್ರು. ಅವಾಗ ನಾವು ಪೇಪರ್ ಮೂಲಕ ಅಂದ್ರೆ ವಿಜಯ ಕರ್ನಾಟಕದಲ್ಲಿ ಇರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾ ಮುಖಾಂತರ, ಆಕಾಶವಾಣಿ ಮುಖಾಂತರ, ಸೊ ಅವ್ರಿಗೆ ಹೇಳ್ತಾ ಇದ್ವಿ ಸಿರಿಧಾನ್ಯನ ನಾವು ಪ್ರಮೋಟ್ ಮಾಡ್ತಾ ಇದ್ವಿ, ನಮ್ಮ ಡಿಸ್ಟಿಕ್ ಅಲ್ಲೂ ಸಹಿತ ಜನಗಳನ್ನು ಸಿರಿಧಾನ್ಯ ಬೆಳಿಬೇಕು. ಈ ತರ ಅವೇರ್ನೆಸ್ ಪ್ಲಾಟ್ಫಾರ್ಮ್ ಗಳಿಂದ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಮೂಲಕ, ಅಥವಾ ಬೇರೆ ಬೇರೆ ಕಡೆ ಬೇರೆ ಬೇರೆ ಎಲ್ಲಾದ್ರೂ ನಾವು ಫಂಕ್ಷನ್ ಅನ್ನ ಅಥವಾ ಸ್ಟಾಲ್ಸ್ ಗಳನ್ನ ಹಾಕಿದಾಗ, ಎಕ್ಸಾಂಪಲ್ ರೀಸೆಂಟ್ ಆಗಿ ಬಸವ ಉತ್ಸವ ಆಯ್ತು ಬಸವ ಕೇಂದ್ರದಲ್ಲಿ, ಅಲ್ಲೂ ಸ್ಟಾಲ್ ಹಾಕಿದ್ವಿ. ಬೀದರಲ್ಲಿ 2 ಸಲ ನಾವು ಸ್ಟಾಲ್ ಹಾಕಿದ್ವಿ, ಒಂದು ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಜನ್ಮ ನಿಮಿತ್ತವಾಗಿ ನಮಗೆ ಸ್ಟಾಲ್ ಅನ್ನು ಕೊಟ್ಟಿದ್ರು, ಅದು ಹಾಕಿದ್ವಿ. ದಿಲ್ಲಿಯಲ್ಲೂ ಸಹಿತ ಹಾಕಿದ್ವಿ, ಅಥವಾ ಈ ಡಿಪಾರ್ಟ್ಮೆಂಟ್ ಕಡೆಯಿಂದ ಎಲ್ಲಾದರೂ ನಮಗೆ ಮೇಳ ಇದ್ದಾಗ, ಕೃಷಿ ಮೇಳ ಇದ್ದಾಗ ಅಲ್ಲೂ ಸಹಿತ ನಾವು ಏನಂದ್ರೆ ಭಾಗವಹಿಸಿ ಆ ಸಿರಿಧಾನ್ಯಗಳ ಮಾಹಿತಿ ಕೊಡ್ತೇವೆ. ಅಂದ್ರೆ ಸಾಕಷ್ಟು ಕಾರ್ಯಗಳು ಈ ನಿಟ್ಟಿನೊಳಗೆ ಆಗ್ತಾ ಇದ್ದಾವೆ ಅಶೋಕ್ ಅವರೇ? ಹೌದು ಹೌದು ಸರ್. ಬಟ್ ನಾವು ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾ ಇರೋದು ಸಿರಿಧಾನ್ಯಗಳನ್ನ ಯಾವ ತರ ಬೆಳಿಬೇಕು, ಮತ್ತೆ ಅದರಿಂದ ಲಾಭಗಳೇನು, ಮತ್ತೆ ಅದರಿಂದ ಬೇರೆ ಬೇರೆ ಪದಾರ್ಥಗಳನ್ನ ಹೆಂಗ್ ಮಾಡಬೇಕು, ಪ್ಯಾಕೇಜಿಂಗ್ ಹೆಂಗ್ ಮಾಡಬೇಕು, ಲೇಬಲಿಂಗ್ ಹೆಂಗ್ ಮಾಡಬೇಕು, ಅದನ್ನ ಮತ್ತೆ ಆನ್ಲೈನ್ ಪ್ಲಾಟ್ಫಾರ್ಮ್ ಗಳಲ್ಲಿ ನಾವು ಹೇಗನ್ನ ಅದನ್ನ ಅನ್ಬೋಲ್ಡ್ ಮಾಡಬೇಕು, ಅದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಟ್ಟು ರೈತರಿಗೆ ಹೇಳ್ತಾ ಇದ್ವಿ, ನೀವು ಬನ್ನಿ ಬೇಕಾದ್ರೆ ನಮ್ಮ ಸಂಸ್ಥೆಗೆ ಬನ್ನಿ, ನೀವು ಅಲ್ಲಿ ಗೈಡೆನ್ಸ್ ಕೊಡ್ತೀವಿ ಅಂತ ಈ ತರ ನಾವು ಜಾಸ್ತಿ ಪ್ರಮೋಟ್ ಮಾಡ್ತೀವಿ. ಅಡ್ಡಿ ಇಲ್ಲ. ಈಗ ತಾವು ಏನು ಹುಲ್ಸೂರು ಮತ್ತು ಸುತ್ತಮುತ್ತಲು ರೈತರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ, ಮತ್ತೆ ಮಾರಾಟ ಕೂಡ ಆನ್ಲೈನ್ ಮೂಲಕ ಮಾಡ್ತಾ ಇದ್ದೀರಿ. ಈಗ ರೈತರ ಉತ್ಪನ್ನಗಳನ್ನು ತಾವು ಎಲ್ಲೇ ಇದ್ರು, ಅವರು ಕರ್ನಾಟಕದ ಯಾವುದೇ ಭಾಗದೊಳಗಿದ್ರು ಅಥವಾ ನಮ್ಮ ದೇಶದ ಯಾವುದೇ ಭಾಗದೊಳಗಿದ್ರು ಸಿರಿಧಾನ್ಯಗಳನ್ನು ಪರ್ಚೇಸ್ ಮಾಡೋದಕ್ಕೆ ಸಾಧ್ಯದಾನಾ ತಮ್ಮಿಂದ? ಎಸ್ ಎಸ್, ಸಾಧ್ಯ ಇದೆ. ಯಾಕಂದ್ರೆ ಇವಾಗ ನಮಗೆ ಹೈ ಕಮಿಷನ್ ಆಫ್ ಇಂಡಿಯಾ ಮೊಜಾಂಬಿಕ್ ಸಹಿತ ನಮಗೆ ಆರ್ಡರ್ ಬಂದಿದೆ ಇವಾಗ. ಬಟ್ ನಮಗೆ ಏನ್ ಸಮಸ್ಯೆ ಆಗ್ತದೆ, ನಮಗೆ ನಾವು ಇನ್ನ ಸ್ವಲ್ಪ ಸ್ಟಾರ್ಟ್ಅಪ್ ಇರೋ ಕಾರಣ ನಾವು ಯಾವ ತರ ಅದನ್ನ ಟ್ರಾನ್ಸ್ಪೋರ್ಟೇಶನ್ ಮೂಲಕ ಅಂದ್ರೆ ಯಾವ ತರ ಶಿಪ್ಪಿಂಗ್ ಮಾಡ್ಬೇಕನ್ನೋದ್ರಲ್ಲಿ ನಮ್ಗೆ ಸಮಸ್ಯೆ ಆಗ್ತಾ ಇದೆ. ಶಿಪ್ಪಿಂಗ್ ಮಾಡೋದು ತೊಂದರೆ ಆಗ್ತಾ ಇದೆ. ಹಾ, ಕೆಲವೊಂದ್ಸಲ ಅದು ನಮಗೆ ತೊಂದರೆ ಆಗ್ತಾ ಇದೆ, ಬಟ್ ಕೆಲವೊಂದ್ಸಲ ನಾವು ಗೈಡೆನ್ಸ್ ತಗೊಂಡು ಅದನ್ನ ಮಾಡ್ತಾ ಇದ್ದೀವಿ. ಈಗ ಎಷ್ಟು ಜನ ಇದ್ರ ಸಲುವಾಗಿ ಕೆಲಸ ಮಾಡ್ತಾ ಇರುವಂತವ್ರು ಅಂದ್ರೆ, ಏನು ಆರ್ಡರ್ಸ್ ತಗೊಳ್ಳುವಂಥದ್ದು, ಅದನ್ನ ವಿಂಗಡಣೆ ಮಾಡುವಂಥದ್ದು, ಆಮೇಲೆ ಉತ್ಪನ್ನಗಳನ್ನ ಕಳಿಸುವಂಥದ್ದು, ಮಾರ್ಕೆಟಿಂಗ್ ಏನು ವ್ಯವಸ್ಥೆ ಇದೆ, ಇದು ಎಷ್ಟು ಜನ? ಮಾರ್ಕೆಟಿಂಗ್ ವ್ಯವಸ್ಥೆ ಅಂದ್ರೆ ಇವಾಗ ನಮ್ಮ ಆಯಾಮ ಸಂಸ್ಥೆಯಲ್ಲಿ ನಮ್ಮ ಎಫ್ ಯು ನೆಸ್ಟ್ ಅಂತಾನೆ ಒಂದು ಟೀಮ್ ಇದೆ, 10 ಜನ ಇದ್ವಿ. ಅದ್ರಲ್ಲಿ ನಾವು ಡಿವೈಡ್ ಮಾಡಿರ್ತೀವಿ. ಇವಾಗ ಗುಲ್ಸೂರ್ ಎಫ್ ಯು ಅಂದ್ರೆ ನಾನು ನೋಡ್ತಾ ಇದ್ದೀನಿ. ಸೊ ನನಗೆ ಸಂಬಂಧಪಟ್ಟಂಗೆ ಏನಾದ್ರೂ ಈ ಆರ್ಡರ್ಸ್ ಎಲ್ಲ ಬಂದ್ರೆ ನಮ್ಮ ಇನ್ನೊಬ್ರು ಸಹಪಟ್ಟಿರ್ತಾರೆ. ಆಮೇಲೆ ಅಲ್ಲಿ ಪ್ಯಾಕೇಜಿಂಗ್ ಮಾಡಕ್ಕೆ ನಮ್ಮ ಸಂಸ್ಥೆಯಲ್ಲಿ 2 ಜನ ಇದಾರೆ, ಪ್ಯಾಕೇಜಿಂಗ್ ಮತ್ತೆ ಸಂಸ್ಕರಣೆ ಘಟಕ ನೋಡ್ಕೊಳಕ್ಕೆ, ಅಲ್ಲಿ ವ್ಯವಹಾರ ನೋಡ್ಕೊಳಕ್ಕೆ. ಸೊ ಆರ್ಡರ್ ಬಂದ್ಕೊಳ್ಳಿ, ನಾವು ಅವ್ರಿಗೆ ಹೇಳಿರ್ತೀವಿ ಇಷ್ಟು ಆರ್ಡರ್ ಬಂದಿದೆ, ನೀವು ಅದನ್ನ ಪ್ಯಾಕೇಜ್ ಮಾಡಿಟ್ಟಿರಿ, ಕನ್ಸರ್ನ್ ಪರ್ಸನ್ ಬಂದು ಅದನ್ನ ತೆಗೆದುಕೊಂಡು ಹೋಗ್ತಾರಂತ ಮಾಹಿತಿ ಕೊಡ್ತೀವಿ. ಅಡ್ಡಿಲ್ಲ. ಅಂದ್ರೆ ಈ ಹುಲ್ಸೂರ್ ಮಹಿಳಾ ಉತ್ಪಾದಕರ ಸಂಸ್ಥೆ ಏನಿದೆ, ಇದರ ಮೂಲಕ ಗ್ರಾಹಕರಿಗೂ ಕೂಡ ಒಂದು ಒಳ್ಳೆ ಸೇವೆ ಲಭ್ಯ ಆಗ್ತಾ ಇರುವಂತಹದ್ದು, ಅದರ ಜೊತೆಗೆ ರೈತರಿಗೂ ಕೂಡ ಒಂದು ಆಶಾಭಾವನೆ ಇದರೊಳಗೆ, ಅವರ ಬೆಳೆದಂತಹ ಸಿರಿಧಾನ್ಯಗಳಿಗೆ ಒಂದು ಒಳ್ಳೆ ಬೆಲೆ ಸಿಗುವಂತಹ ಒಂದು ವ್ಯವಸ್ಥೆ ಈ ಮೂಲಕ ಆಗ್ತಾ ಇದೆ ಅನ್ನುವಂಥದ್ದು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ರೈತರು ಬೆಳೆದು ಕೊಟ್ಟರೆ ಅದನ್ನು ಇನ್ನೂ ಉತ್ಪಾದನೆ ಹೆಚ್ಚು ಮಾಡಿ ಮತ್ತೆ ಕೆಲಸ ಕೂಡ ಹೆಚ್ಚಾಗುವಂಥದ್ದು, ಮತ್ತೆ ನಮ್ಮ ಗ್ರಾಹಕರಿಗೆ ಒಂದು ವಿಷಮುಕ್ತವಾದಂತಹ ಒಂದು ಒಳ್ಳೆ ಆಹಾರ ನೀಡುವಂತಹ ಒಂದು ಕೆಲಸ ತಮ್ಮಿಂದ ಆಗುವಂತಹ ಒಂದು ವಿಚಾರವನ್ನು ತಾವು ಹೇಳಿದ್ರಿ. ಒಳ್ಳೆಯದು. ಅಶೋಕ್ ಸಜ್ಜನ್ ಅವರೇ, ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಇನ್ನೂ ಇದರಿಂದ ಪ್ರೇರಣೆ ಪಡಿಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಅನ್ನು ಹೇಳ್ತೀರಿ? 9535313111. ಜೊತೆಗೆ ರೈತ ಉತ್ಪಾದಕ ಕಂಪನಿನ ಹೇಗೆ ಕಟ್ಟಬೇಕು, ಅದನ್ನ ನಾವು ಯಾವ ತರ ರಿಜಿಸ್ಟ್ರೇಷನ್ ಮಾಡಬೇಕು, ಯಾವ ತರ ಅದನ್ನ ನಡೆಸಿಕೊಂಡು ಹೋಗಬೇಕು, ಅದರ ಬಗ್ಗೆ ಕಂಪ್ಲೀಟ್ಲಿ ಟೆಕ್ನಿಕಲ್ ಗೈಡೆನ್ಸ್ ಬೇಕಾದ್ರೂ ನನಗೆ ಯಾರು ಬೇಕಾದ್ರೂ ಸಂಪರ್ಕ ಮಾಡಬಹುದು, ಅವರಿಗೆ ನಾನು ಒಳ್ಳೆ ರೀತಿಯಲ್ಲಿ ನಾನು ಮಾಹಿತಿಯನ್ನು ಕೊಡ್ತೇನೆ. ಆತ್ಮೀಯರೆ, ಈಗ ಏನು ಅಶೋಕ್ ಸಜ್ಜನ್ ಅವರು ಮೊಬೈಲ್ ನಂಬರ್ ಅನ್ನು ಹೇಳಿದ್ದಾರೆ, ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9535311111 ಈ ನಂಬರ್ನ ಸಂಪರ್ಕ ಮಾಡಿ ತಾವು ಎಫ್ ಪಿ ಒಗಳ ಬಗ್ಗೆ, ಸಿರಿಧಾನ್ಯದ ವ್ಯವಹಾರದ ಬಗ್ಗೆ, ಮತ್ತು ಬೇಸಾಯದ ಬಗ್ಗೆ, ಒಟ್ಟಾರೆ ಈ ಒಂದು ಪ್ರಕ್ರಿಯೆ ಬಗ್ಗೆ ತಾವು ಅವ್ರ ಜೊತೆಗೆ ಚರ್ಚೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ಅಶೋಕ್ ಸಜ್ಜನ್ ಅವರೇ, ಇಲ್ಲಿ ತನಕ ಯಾವ ರೀತಿ ತಮ್ಮ ಹುಲ್ಸೂರಿನ ಮಹಿಳಾ ಕಿಸಾನ್ ಸಿರಿಧಾನ್ಯ ಉತ್ಪಾದಕರ ಕಂಪನಿ ಅಸ್ತಿತ್ವಕ್ಕೆ ಬಂದು ಕೆಲಸ ಮಾಡ್ತಾ ಇದೆ, ಯಾವ ರೀತಿ ಜನೋಪಯೋಗಿಯಾಗಿದೆ, ಗ್ರಾಹಕ ಸ್ನೇಹಿಯಾಗಿದೆ, ಯಾವ ರೀತಿ ರೈತ ಸ್ನೇಹಿಯಾಗಿದೆ ಅನ್ನೋದ್ರ ಬಗ್ಗೆ ಕೂಡ ತಾವು ಸಾಕಷ್ಟು ವಿಚಾರಗಳನ್ನು ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ, ರೈತ ಮಹಿಳೆಯರ ಜೊತೆಗೆ ಹಂಚಿಕೊಂಡಿದ್ದೀರಿ. ಮುಂದಿನ ದಿನಗಳಲ್ಲಿ ಸಿರಿಧಾನ್ಯ ಬೆಳೆಗೆ ಯಾವ ರೀತಿಯಾದಂಥ ಒಂದು ಭವಿಷ್ಯ ಇದೆ, ಉತ್ಪನ್ನಗಳಿಗೆ ಯಾವ ರೀತಿಯಾದಂಥ ಒಂದು ಭವಿಷ್ಯ ಇದೆ, ಮತ್ತು ಒಳ್ಳೆಯ ಆರೋಗ್ಯಕ್ಕೆ ಈ ಸಿರಿಧಾನ್ಯಗಳ ಕೊಡುಗೆ ಏನಾಗಬಹುದು ಅನ್ನೋದ್ರ ಬಗ್ಗೆ ತಮ್ಮ ಅನುಭವಗಳನ್ನು ನಮ್ಮ ಎಲ್ಲ ರೈತ ಮಿತ್ರರ ಜೊತೆಗೆ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಹುಲ್ಸೂರ್ ಮಹಿಳಾ ಕಿಸಾನ್ ಮಿಲೆಟ್ಸ್ ಉತ್ಪಾದಕ ಕಂಪನಿಯ ಸಂಯೋಜಕರಾಗಿರುವ ಅಶೋಕ್ ಸಜ್ಜನ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಕೈ ಜೋಡಿಸಿ, ಎಲ್ಲ ಕೈ ಜೋಡಿಸಿ, ಕ್ಷತ್ರಿಯ ಬೆವರ ಸುರಿಸಿ, ಕ್ಷತ್ರಿಯ ಬೆವರ ಸುರಿಸಿ, ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು, ಸಮೃದ್ಧಿ ತರ್ತೇವು ನಾವು, ಸಮೃದ್ಧಿ ತರ್ತೇವು ನಾವು, ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು, ಸಮೃದ್ಧಿ ತರ್ತೇವು ನಾವು, ಸಮೃದ್ಧಿ ತರ್ತೇವು ನಾವು, ಸಮೃದ್ಧಿ ತರ್ತೇವು ನಾವು. ವಿಶ್ವದ ಜನಜೀವನದ ಕ್ಷೇಮಾಭ್ಯುದಯದಲ್ಲಿ ಸಿರಿಧಾನ್ಯಗಳ ಮಹತ್ವವನ್ನು ಕುರಿತು ಜಾಗೃತಿ ಮೂಡಿಸುವ ವಿಶೇಷ ಸರಣಿ ಹಳೆಯ ಹೊನ್ನು ಪ್ರಸಾರವಾಯಿತು. ನೆರವು ಸಿದ್ರಾಯ್ ಸಾಳುಂಕೆ, ನಿರ್ಮಾಣ ಬಿವಿ ಶ್ರೀಧರ್ ಹಾಗೂ ಸೋಮಶೇಖರ್ ಎಸ್ ರುಳಿ. ನವಣಿ ಜೋಳ ಊದಾಳು ಕೊಡುವುದು ಬಂಗಾರದ ಬಾಳು.